ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ, ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು, ಜಾಗರೂಕತೆಯಿಂದ ಬಳಸುವುದು ನಮ್ಮೆಲ್ಲರ ಕರ್ತವ್ಯ. ಆಕಾಶವಾಣಿ ಭದ್ರಾವತಿ, ಸಮಯ 6:51:30. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಅರ್ಪಿಸುವ ಕೃಷಿ ರಂಗ ಕಿಸಾನ್ ವಾಣಿ ಕಾರ್ಯಕ್ರಮ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ತೀರ ವ್ಯವಹಾರ ಬುದ್ಧಿಯಲ್ಲಿ ಗಂಡಾದ್ರೆ ಒಳ್ಳೇದು, ಹೆಣ್ಣಾದ್ರೆ ಕೆಟ್ಟದ್ದು ಅನ್ನುವಂತ ಹಳೆಯ ಆ ಸಂಪ್ರದಾಯವನ್ನು ಬಿಟ್ಟು ಹೆಣ್ಣು ಮಕ್ಕಳನ್ನ ಗಂಡು ಮಕ್ಕಳ ಹಾಗೆ ನೋಡಿಕೊಳ್ಳಿ, ಗಂಡು ಮಕ್ಕಳ ಹಾಗೆ ಅವರಿಗೆ ಶಿಕ್ಷಣ ಕೊಡಿ, ಅವಕಾಶ ನಿರ್ಮಾಣ ಮಾಡಿ, ಭ್ರೂಣ ಹತ್ಯೆ ಮಾಡಿ ಯಾವ ಪಾಪವನ್ನು ಕಟ್ಕೊಳ್ಬೇಡಿ, ಹೆಣ್ಣು ಅನ್ನುವಂತ ಭಾವನೆಯಿಂದ ಅದನ್ನು ದೂರ ತಳ್ಳಬೇಡಿ, ಯಾವುದೇ ಕಾರಣಕ್ಕೂ ಅವಳು ಹೊರೆಯಾಗ್ತಾಳೆ ಅನ್ನೋ ಭಾವನೆಯನ್ನು ತೊರೆದು ಬಿಡಿ. ಭ್ರೂಣಲಿಂಗ ಪತ್ತೆ ಮಾಡುವುದು, ಪತ್ತೆಗೆ ಕೇಳುವುದು ಕಾನೂನು ಬಾಹಿರ, ಹೆಣ್ಣು ಭ್ರೂಣ ಹತ್ಯೆ ಶಿಕ್ಷಾರ್ಹ ಅಪರಾಧ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆಭರಣಗಳು ಅದೃಷ್ಟದ ಸ್ವರೂಪ, ಆಭರಣ ಜ್ಯುವೆಲ್ಲರ್ಸ್. ನಿಮ್ಮ ಸಂಭ್ರಮಕ್ಕೆ ನಮ್ಮ ಅಪ್ಪಟ ಚಿನ್ನಾಭರಣಗಳು, ನಿಮ್ಮ ಸೌಂದರ್ಯಕ್ಕೆ ನಮ್ಮ ಮೌಲ್ಯಾಧಾರಿತ ವಜ್ರಾಭರಣಗಳು, ನಿಮ್ಮ ಮನೆ ತುಂಬಲು ನಮ್ಮ ಅಪೂರ್ವ ಬೆಳ್ಳಿಯ ಸಾಮಗ್ರಿಗಳು, ನಿಮ್ಮ ಸಕಲ ಅಭೀಷ್ಟ ಸಿದ್ಧಿಗಾಗಿ ನಮ್ಮ ಕರಕುಶಲ ಚಿನ್ನಾಭರಣಗಳು. ಬನ್ನಿ ಆಭರಣ ಜ್ಯುವೆಲ್ಲರ್ಸ್ ನಲ್ಲಿ ಚಿನ್ನಾಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ. ಆಭರಣ ಜ್ಯುವೆಲ್ಲರ್ಸ್, ಸಾಗರ ತೀರ್ಥಹಳ್ಳಿ, ಶಿವಮೊಗ್ಗ, ಚಿಕ್ಕಮಗಳೂರು. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. # ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈಗ ಲಾಭದಾಯಕ ಕುರಿ ಸಾಕಾಣಿಕೆ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಸತೀಶ್ ಜಿಎಂ ಅವರೊಡನೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾ ಸತೀಶ್ ಜಿಎಂ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಇಂದು ನಮಗೆ ಲಾಭದಾಯಕ ಕುರಿ ಸಾಕಾಣಿಕೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ನಮಸ್ಕಾರ ಸರ್. ಸರ್, ಈ ಲಾಭದಾಯಕ ಕುರಿ ಸಾಕಾಣಿಕೆ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ ಪ್ರಾರಂಭದಲ್ಲಿ? ಕುರಿ ಸಾಕಾಣಿಕೆ ಈಗ ದಿನಗಳಲ್ಲಿ ಅತ್ಯಂತ ಜನಪ್ರಿಯವಾಗಿರತಕ್ಕಂತ ಒಂದು ಪಶುಪಾಲನಾ ಪದ್ಧತಿಯಾಗಿ ಎಲ್ಲ ರೂಢಿಗೊಳ್ತಾ ಇದೆ. ಮೊದ್ಲೇನಾಗ್ತಾ ಇತ್ತು ಅಂದ್ರೆ ವ್ಯವಸಾಯದ ಜೊತೆ ಜೊತೆಗೆ ಇದನ್ನ ಉಪಕಸಬಾಗಿ ಮಾಡ್ತಾ ಇದ್ರು. ಬಟ್ ಈಗೀಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಕುರಿ ಸಾಕಾಣಿಕೆಯನ್ನೇ ಒಂದು ಉದ್ಯಮದ ರೀತಿಯಲ್ಲಿಯೂ ಕೂಡ ಹಲವಾರು ಜನಗಳನ್ನು ಮಾಡ್ತಾ ಇದ್ರು. ಯಾಕಂದ್ರೆ ನಮ್ಗೆಲ್ಲ ಗೊತ್ತಾ ಇದೆ, ಮೊದ್ಲೆಲ್ಲ ನಾವು ಇದನ್ನ ಕುರಿ ಸಾಕಾಣಿಕೆ ಅಥವಾ ಕುರಿಗಳನ್ನ ಬಡವರ ಕಾಮಧೇನು ಅಂತ ಹೇಳ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಯಾವ್ದಾದ್ರು ಕಷ್ಟ ಬಂದಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಕುರಿಗಳನ್ನ ಮಾರ್ಬಿಟ್ಟು ಒಂದು ಆರ್ಥಿಕತೆಯ ಲಾಭವನ್ನು ಪಡಿಬಹುದಾಗಿತ್ತು. ಅದರ ಜೊತೆಗೆ ಈ ಬರಗಾಲದಲ್ಲಿ ಇರ್ತಕ್ಕಂಥ ಜಿಲ್ಲೆಗಳಲ್ಲಿ ನಾವು ನೋಡೇ ಇರ್ತೀವಿ, ಈ ಕುರಿ ಸಾಕಾಣಿಕೆ ಜಾಸ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಬರಗಾಲದಲ್ಲಿ ಅಥವಾ ನಾವೇನು ಕೃಷಿ ಸ್ವಲ್ಪ ಕಮ್ಮಿ ಇರ್ತಕ್ಕಂಥ ಪ್ರದೇಶಗಳಲ್ಲಿ, ಚಿತ್ರದುರ್ಗ ಆಗಿರ್ಬೋದು ಅಥವಾ ರಾಣೆಬೆನ್ನೂರು, ದಾವಣಗೆರೆ, ಈ ಚಳ್ಳಕೆರೆ, ಈ ರೀತಿಯಾದಂಥ ಪ್ರದೇಶಗಳಲ್ಲಿ ಕಾಣ್ತದೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಜಾಸ್ತಿ ವ್ಯವಸಾಯದ ಉತ್ಪನ್ನಗಳಿಲ್ಲ. ಅದರ ಜೊತೆ ಜೊತೆಗೆ ಅವರ ಒಂದು ವೃತ್ತಿ ನಡೆಸಬೇಕಾದ್ರೆ ಈ ಕುರಿ ಪಾಲನೆಯಲ್ಲಿ ಕೂಡ ಅವರು ಡಿಪೆಂಡ್ ಆಗಿದ್ದಾರೆ. ಮುಖ್ಯವಾಗಿ ಇದನ್ನ ಉಪ ಕಸಬಾಗಿಯೂ ಕೂಡ ಮಾಡ್ಕೋಬಹುದು ಅಥವಾ ಮೂಲ ಕಸಬಾಗಿಯೂ ಕೂಡ ಇದನ್ನ ನಾವು ಕುರಿ ಸಾಕಾಣಿಕೆಯನ್ನು ಮಾಡಬಹುದು. ಮತ್ತೆ ನಿರುದ್ಯೋಗ ಸಮಸ್ಯೆ ಏನಿದೆಯಲ್ಲ, ಈ ನಿರುದ್ಯೋಗ ಸಮಸ್ಯೆಗೆ ಈ ಕುರಿ ಸಾಕಾಣಿಕೆ ಕೂಡ ಒಂದು ಉತ್ತಮವಾದಂತಹ ಸೊಲ್ಯೂಷನ್ ಅಥವಾ ಉತ್ತರ ಆಗಿ ಕೂಡ ಆಗ್ತದೆ. ಇದು ಜೊತೆಗೆ ಇನ್ಯಾವ ಮಹತ್ವವನ್ನು ಈ ಕುರಿ ಸಾಕಾಣಿಕೆ ಪಡ್ಕೊಂಡಿದೆ ಅಂತೀರಾ? ಇತ್ತೀಚಿನ ದಿನದಲ್ಲಿ ಪ್ರತಿಯೊಬ್ಬರು ಇದರದ್ದು ಎಲ್ಲ ಮಾಡ್ತಾ ಇದ್ದಾರೆ, ಆದರೆ ಕುರಿ ಸಾಕಬೇಕು ಸಾಕಬೇಕು ಅನ್ನೋ ಆಸಕ್ತಿ ಹೊಂದಿದ್ದಾರೆ, ಅದು ಏನಕ್ಕೋಸ್ಕರ ಇದಕ್ಕೆ ಅಷ್ಟೊಂದು ಮಹತ್ವ ಇದೆ ಅಂತ ಹೇಳ್ತೀರಿ? ಕುರಿ ಸಾಕಾಣಿಕೆ ನಾವು ಮುಖ್ಯವಾಗಿ ನೋಡೋದಾದ್ರೆ ಕುರಿಯನ್ನ ಸಾಕ್ತಕ್ಕಂಥದ್ದು ಹಲವಾರು ಉದ್ದೇಶಗಳಿಗೆ ಕುರಿಯನ್ನ ಸಾಕ್ತೀವಿ. ಮೊದಲನೇದಾಗಿ ಮುಖ್ಯವಾಗಿ ಇರ್ತಕ್ಕಂಥದ್ದು ಮಾಂಸಕ್ಕೋಸ್ಕರ ಕುರಿಯನ್ನು ಸಾಕ್ತಕ್ಕಂಥದ್ದು. ನಂತರದಲ್ಲಿ ನಾವು ಹಿಂದಿನ ದಿನಗಳಲ್ಲಿ ನೋಡಿದ್ವಿ ಉಣ್ಣೆಗೋಸ್ಕರ ಕುರಿಯನ್ನು ಸಾಕ್ತಾ ಇದ್ರು. ಹಿಂದಿನ ಕಾಲದಲ್ಲೆಲ್ಲ ಅಥವಾ ನಾವು ಚಿಕ್ಕವರಿದ್ದಾಗೆಲ್ಲ ಕಂಬಳಿಗಳೆಲ್ಲ ಇರ್ತಾ ಇತ್ತು, ಉಣ್ಣೆಯ ಕುರಿಯ ಉಣ್ಣೆಯಿಂದ ಮಾಡಿರ್ತಕ್ಕಂಥ ಕಂಬಳಿಗಳು ಅಥವಾ ಬೇರೆ ಬೇರೆ ಪದಾರ್ಥಗಳನ್ನ ನೋಡ್ತಾ ಇದ್ವಿ. ಬಟ್ ಈಗ ಆದಷ್ಟು ಕಮ್ಮಿ ಆಗಿದೆ. ಆದರೂ ಕೂಡ ನಾವು ಉಣ್ಣೆಗೋಸ್ಕರ ಕೂಡ ಕುರಿಗಳನ್ನ ಸಾಕ್ಬಹುದು. ಜೊತೆ ಜೊತೆಗೆ ಇದರ ಉಪ ಉತ್ಪನ್ನಗಳನ್ನ ಅಂತ ಏನ್ ಹೇಳ್ತೀವಲ್ಲ, ಕುರಿ ಗೊಬ್ಬರಕ್ಕೆ ಬಹಳ ಡಿಮ್ಯಾಂಡ್ ಇದೆ. ಎಲ್ಲಾ ಕಡೆಯೂ ಕೂಡ ಕುರಿ ಗೊಬ್ಬರಕ್ಕೆ ಅತ್ಯಂತ ಮಹತ್ವವಿದೆ ಮತ್ತು ಅದು ಕೂಡ ಡಿಮ್ಯಾಂಡ್ ಇದೆ. ಒಂದು ಇದರ ಉಪಯೋಗವನ್ನು ಪಡ್ಕೋಬಹುದು. ಜೊತೆ ಜೊತೆಗೆ ಬೇರೆ ಮೇಕೆಗಳಿಗೆ ಕಂಪೇರ್ ಮಾಡಿದ್ರೆ ಹಾಲಿನ ಇಳುವರಿ ಕಮ್ಮಿ, ಆದರೂ ಕೂಡ ಈ ಹಾಲಿಗೋಸ್ಕರ ಕೂಡ ಅಥವಾ ಅದರಿಂದ ಬರ್ತಕ್ಕಂತಹ ಕಮ್ಮಿ ಪ್ರಮಾಣದ ಹಾಲನ್ನು ಕೂಡ ಉಪಯೋಗಿಸ್ಕೊಂಡ್ಬಿಟ್ಟು ಕೆಲವು ವಾಣಿಜ್ಯ ರೀತಿಯಲ್ಲಿ ಕೂಡ ಸಾಕಬಹುದಾಗಿದೆ. ಮತ್ತೆ ಈ ಕುರಿ ಮಾಂಸಕ್ಕೋಸ್ಕರ ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲೈಸ್ಡ್ ಫಾರ್ಮಿಂಗ್ ಅಂತ ಏನ್ ಕರಿತೀವಿ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಸುಮಾರು 100-1,000 ಈ ಕುರಿಗಳನ್ನ ಸಾಕ್ತಕ್ಕಂಥ ಪದ್ಧತಿ ಈಗ ಚಾಲ್ತಿಯಲ್ಲಿದೆ. ಅಥವಾ ಕೊಟ್ಟಿಗೆಯಲ್ಲಿ ಅಂದ್ರೆ ಒಂದೇ ಸೂರಿನ ಕೆಳಗಡೆ ಕುರಿಗಳನ್ನ ಇಡಿಸ್ಬಿಟ್ಟು ಈ ಒಂದು ಸಾಕುವ ಪದ್ಧತಿಗಳು ಇತ್ತೀಚಿನ ದಿನಗಳಲ್ಲಿ ಕಮರ್ಷಿಯಲೈಸ್ಡ್ ಆಗಿ ಎಲ್ಲಾ ಕಡೆ ಹಬ್ತಾ ಇದೆ. ಈ ಕುರಿ ಅಂದ್ರೆ ದೇಶದಲ್ಲಿ ವಿವಿಧ ತಳಿಗಳಿದೆ ಸರ್, ಆ ಪ್ರಕಾರವಾಗಿ ಹೇಳಿದ್ರೆ ಕುರಿಗಳಲ್ಲಿರ್ತಕ್ಕಂಥ ತಳಿಗಳ ಬಗ್ಗೆ? ಸೊ ಕುರಿ ತಳಿಗಳು ಕೂಡ ಬಹಳ ಇಂಪಾರ್ಟೆಂಟ್, ಅದರ ಆಯ್ಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ನಮ್ಮ ಪ್ರದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ತಗೊಂಡ್ರೆ ಸುಮಾರು ನಾವು 42 ರಿಜಿಸ್ಟರ್ ಬ್ರೀಡ್ಸ್ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆ ಈ ಒಂದು ಕುರಿ ಒಂದು ಪ್ರತ್ಯೇಕವಾದ ಬ್ರೀಡ್ಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಸುಮಾರು 42 ಬ್ರೀಡ್ಗಳನ್ನು ಗುರುತಿಸಿದೆ. ಅದರ ಜೊತೆಗೆ ಬೇರೆ ಬೇರೆ ಆದಂತಹ ಸಾವಿರಾರು ರೀತಿಯಾದಂತಹ ತಳಿಗಳು ನಮ್ಮ ದೇಶದಲ್ಲಿದೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಕರ್ನಾಟಕ ಭಾಗಕ್ಕೆ ಅತ್ಯಂತ ಸೂಕ್ತವಾದ ತಳಿಗಳು ಕೂಡ ಹಲವಾರು ಇದೆ. ಮುಖ್ಯವಾಗಿ ನಮಗೆಲ್ಲ ವಿಶ್ವ ಪ್ರಸಿದ್ಧಿಯಾಗಿರ್ತಕ್ಕಂಥ ಬನ್ನೂರು ಕುರಿ ಆಗಿರ್ಬೋದು, ಅದರ ಜೊತೆಗೆ ಡೆಕಾನಿ ಆಗಿರ್ಬೋದು, ಅಥವಾ ಬಳ್ಳಾರಿ ಕುರಿ ಅಂತ ಏನು ಕರಿತೀವಿ, ಬಳ್ಳಾರಿ ಭಾಗದಲ್ಲಿರ್ತಕ್ಕಂಥ ಬಳ್ಳಾರಿ ಕುರಿ ಆಗಿರ್ಬೋದು, ಅಥವಾ ಹಾಸನ ಭಾಗದಲ್ಲಿ ಸಿಗ್ತಕ್ಕಂಥ ಹಾಸನ ಕುರಿ ಅಂತ ಕರಿತೀವಿ, ಅದು ಆಗಿರ್ಬೋದು. ಇವೆಲ್ಲ ನಮ್ಮ ರಾಜ್ಯದ ತಳಿಗಳಾದ್ರೆ ಇದ್ರ ಜೊತೆಗೆ ಕೆಂಗೂರಿ ಅಂತ ಹೇಳ್ಬಿಟ್ಟು ಒಂದು ತಳಿ ಇದೆ. ಮತ್ತೆ ನಾವು ಮಿಶ್ರ ತಳಿಗಳನ್ನು ಕೂಡ ನಮ್ಮ ರಾಜ್ಯದಲ್ಲಿ ಕೂಡ ಹಲವಾರು ನಾವು ಡೆವಲಪ್ ಮಾಡಿದ್ವಿ. US ತಳಿ ಅಂತ ಹೇಳ್ಬಿಟ್ಟು ನಮ್ಮ ಏನು ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರಿನವರು ಒಂದು ಮಿಶ್ರ ತಳಿಯನ್ನು ರಿಲೀಸ್ ಮಾಡಿದ್ರು, ಅದು ಕೂಡ ಒಂದು ಯಶಸ್ವಿಯಾಗಿ ಮಾಂಸ ಮತ್ತು ಉಣ್ಣೆಯ ಉದ್ದೇಶಕ್ಕೋಸ್ಕರ ಇರತಕ್ಕಂಥ ತಳಿ ಆಗಿರುತ್ತೆ. ಇದ್ರ ಜೊತೆಗೆ ಬೇರೆ ಬೇರೆ ರಾಜ್ಯದ ತಳಿಗಳಾಗಿರ್ಬೋದು, ಯಾವ ನಲ್ಲೂರು ಆಗಿರ್ಬೋದು, ಮೆಚೂರಿ ಅಂತ ಏನ್ ಕರಿತೀವಿ, ಅಥವಾ ಮದ್ರಾಸ್ ರೆಡ್ ಅಂತ ಏನ್ ಕರಿತೀವಿ, ಅಥವಾ ತಿರುಚಿ ಬ್ಲ್ಯಾಕ್ ಮತ್ತು ಕೆಂಗೂರಿ, ಈ ರೀತಿಯಾದಂತಹ ಹಲವಾರು ಬೇರೆ ರಾಜ್ಯದ ತಳಿಗಳಿದೆ. ಜೊತೆ ಜೊತೆಗೆ ಈಗೀಗ ನಾವು ವಿದೇಶಗಳಿಂದ ಕೂಡ ಹಲವಾರು ತಳಿಗಳನ್ನು ಆಮದು ಮಾಡಿಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಆ ತಳಿಗಳಿರ್ತಕ್ಕಂಥ ವಿಶೇಷ ಸಾಮರ್ಥ್ಯ ನಮ್ಮ ಕುರಿಗಳಿಗೆ ಓಡಿಸ್ಕೊಂಡ್ರೆ ಆ ತಳಿಗಳ ತೂಕ ಕೂಡ ಜಾಸ್ತಿ ಇರ್ತದೆ, ಮತ್ತು ಅವುಗಳ ಇಳುವರಿ ಮತ್ತು ಅದು ಗ್ರೋತ್ ಏನಂತ ಹೇಳಿದ್ರೆ ಬೆಳವಣಿಗೆ ಕೂಡ ಫಾಸ್ಟ್ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಹಲವಾರು ವಿದೇಶಿ ತಳಿಗಳನ್ನು ಕೂಡ ನಮ್ಮ ಭಾರತಕ್ಕೆ ಆಮದುವನ್ನು ಮಾಡಿಕೊಂಡಿದ್ದೇವೆ. ಸೊ ಈ ಎಲ್ಲ ತಳಿಗಳನ್ನು ಕೂಡ ನಮ್ಮ ಬೆಳವಣಿಗೆ ಕೂಡ ಉಪಯೋಗಿಸ್ಬೋದು. ಮುಖ್ಯವಾಗಿ ನಮ್ಮ ಕರ್ನಾಟಕ ಭಾಗದಲ್ಲಿ ಮತ್ತು ಮಲೆನಾಡು ಭಾಗದಲ್ಲಿ ಉತ್ತಮವಾದ ತಳಿ ಅಂತ ಹೇಳಿದ್ರೆ ಬನ್ನೂರನ್ನು ಕೂಡ ನಾವು ಸಾಕಬಹುದಾಗಿದ್ವು, ಅಥವಾ ಡೆಕ್ಕನಿ ಆಗಿರ್ಬೋದು, ಅಥವಾ ಹಾಸನ ತಳಿಯನ್ನು ಕೂಡ ಸಾಕಬಹುದಾಗಿದೆ. ವಿದೇಶದಿಂದ ಆಮದು ಮಾಡಿಕೊಂಡಿದ್ದೀವಿ ಅಂತ ಹೇಳಿದ್ರಿ ಸರ್, ಏನಕ್ಕೋಸ್ಕರ ಯಾವ್ಯಾವ ತಳಿಗಳನ್ನ ತಾವು ಆಮದು ಮಾಡಿಕೊಂಡಿದ್ದೀರಿ ಅಂತ ಹೇಳ್ತೀರಿ? ಸೊ ನಮ್ಮ ಭಾರತ ಸರ್ಕಾರ ಹಲವಾರು ದಶಕಗಳ ಹಿಂದೆಯೂ ಕೂಡ ಹಲವಾರು ತಳಿಗಳನ್ನ ಬೇರೆ ಬೇರೆ ದೇಶಗಳನ್ನ ಆಮದು ಮಾಡಿಕೊಂಡಿದೆ. ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ಸೆಪ್ಲೋಕ್ ಅಂತ ಹೇಳ್ಬಿಟ್ಟು ಒಂದು ತಳಿ ಇದೆ, ಸೌತ್ ಡೌನ್ ಅಂತ ಹೇಳ್ತಕ್ಕಂಥ ಒಂದು ತಳಿ ಇದೆ, ಡಾರ್ಸೆಟ್ ಅಂತ ಒಂದು ತಳಿ ಇದೆ. ಸೊ ಈ ತಳಿಗಳೇನಾದ್ರೆ ವಿಶೇಷವಾದಂತಹ ಶೀಘ್ರ ಬೆಳವಣಿಗೆಯ ಒಂದು ಗುಣ ಇದೆ, ಜೊತೆ ಜೊತೆಗೆ ಮತ್ತೆ ಜಾಸ್ತಿ ತೂಕವನ್ನ ನಮ್ಮ ತಳಿಗಳಿಗೆ ಹೋಲಿಸ್ಕೊಂಡ್ರೆ ಜಾಸ್ತಿ ತೂಕವನ್ನು ಹೊಂದಿದೆ. ಮತ್ತೆ ಈ ತಳಿಗಳನ್ನ ನಾವು ಏನಕ್ಕೆ ಉಪಯೋಗಿಸ್ತಾ ಇದ್ದೇವೆ ಅಂತೇಳಿ, ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಕುರಿಗಳ ಜೊತೆಗೆ ಈ ತಳಿಗಳನ್ನ ನಾವು ಕ್ರಾಸ್ ಮಾಡಿಸ್ಬಿಟ್ಟು ಮಿಶ್ರ ತಳಿಯನ್ನ ಪಡ್ಕೊಳ್ತೀವಿ. ಆ ಮಿಶ್ರ ತಳಿಯನ್ನು ಪಡ್ಕೊಂಡಿರ್ತಕ್ಕಂಥ ತಳಿಗಳು ಏನಾಗಿರುತ್ತೆ, ನಮ್ಮ ದೇಶೀಯ ತಳಿಗಳಿಗಿಂತ ಅತ್ಯಂತ ಹೆಚ್ಚಾದ ಶೀಘ್ರ ಬೆಳವಣಿಗೆ ಗುಣ ಹೊಂದಿರುತ್ತೆ, ಮತ್ತೆ ಶೀಘ್ರ ಬೆಳವಣಿಗೆ ಜೊತೆ ಜೊತೆಗೆ ತೂಕವನ್ನು ಕೂಡ ಜಾಸ್ತಿ ಮಾಡತಕ್ಕಂಥ ಗುಣಗಳು ಹೊಂದಿರುತ್ತೆ. ಈ ಎಲ್ಲಾ ಗುಣಗಳನ್ನ ನಮ್ಮ ತಳಿಗಳಲ್ಲಿ ಬರ್ಲಿಕ್ಕೋಸ್ಕರ ಈ ತಳಿಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಕ್ರಾಸ್ ಬ್ರೀಡಿಂಗ್ ಪದ್ಧತಿಯನ್ನು ಕೂಡ ಮಾಡ್ಕೊಡ್ತಾ ಇದ್ದೇವೆ. ಹಿಂದೆ ಎಲ್ಲ ಕುರಿಗಳನ್ನ ಒಂದೆಲ್ಲೋ ಒಂದು ಹತ್ರ ಸಾಕಿ ಅದಕ್ಕೆ ಆದಂತ ಒಂದು ವ್ಯವಸ್ಥೆನೆ ಬೇರೆ ಇತ್ತು, ಆದ್ರೆ ಇತ್ತೀಚಿನ ದಿನದಲ್ಲಿ ಇದಕ್ಕೆ ವೈಜ್ಞಾನಿಕ ವ್ಯವಸ್ಥೆನೆ ಇದೆ. ಆ ಒಂದು ವಸತಿ ಬಗ್ಗೆ ಹೇಳಿದ್ರೆ ಯಾವ ರೀತಿಯಾದ ವಸತಿ ಸೂಕ್ತವಾಗಿರೋದು ಅಂತ ಹೇಳ್ತೀರಿ? ನಾವು ಈ ಕುರಿ ವಸತಿ ಬಗ್ಗೆ ಮಾತಾಡಬೇಕಾದ್ರೆ ಹಲವಾರು ಅಂಶಗಳನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ನಾವು ತಲತಲಾಂತರಗಳಿಂದ ನಾವು ನೋಡಿದ್ದೇವೆ ನಮ್ಮ ರಾಜ್ಯದಲ್ಲಿ ಅಲೆಮಾರಿ ಕುರಿಗಾರರಿದ್ದಾರೆ. ಸೊ ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಫಾರಂಗಳಲ್ಲಿ ಕುರಿಗಳನ್ನ ಇಟ್ಟುಬಿಟ್ಟು ಸಾಕ್ತಕ್ಕಂಥ ಪದ್ಧತಿ ಕೂಡ ಇದೆ. ಸೊ ವಸತಿಯನ್ನು ನೋಡಿದಾಗ ಯಾವ ಪದ್ಧತಿಯಲ್ಲಿ ಸಾಕ್ತಾರೆ ಅದನ್ನು ಕೂಡ ಬಹಳ ಇರ್ತದೆ. ಈ ಅಲೆಮಾರಿ ಪದ್ಧತಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತಿದಿನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅವ್ರು ಮೂವ್ ಆಗ್ತಾ ಇರ್ತಾರೆ. ಅದು ಸ್ಥಳೀಯವಾಗಿ ಸಿಗ್ತಕ್ಕಂಥ ಹುಲ್ಲುಗಳನ್ನ ತಿನ್ಕೊಂಡ್ಬಿಟ್ಟು ಅವು ಜೀವನ ನಡೆಸ್ತಾ ಇರ್ತದೆ. ಬಟ್ ನಾವು ಲಾಭದಾಯಕವಾಗಿ ಮಾಡಬೇಕು ಅಂತ ಹೇಳಿದ್ರೆ ಈ ಪೂರ್ಣ ಸಂಚಾರಿ ಪದ್ಧತಿ ನಮಗೆ ಹೋಗೋದಿಲ್ಲ. ಅದರ ಜೊತೆಗೆ ಕೆಲವು ಟೈಮ್ ಏನಾಗುತ್ತೆ, ಈ ಹುಲ್ಲುಗಾವಲು ಎಲ್ಲಿ ಜಾಸ್ತಿ ಇರ್ತದಲ್ಲ, ಆ ಹುಲ್ಲುಗಾವಲು ಜಾಸ್ತಿ ಇದ್ದ ಪ್ರದೇಶ ಅಂದ್ರೆ ಮಳೆ ಜಾಸ್ತಿ ಇರ್ತಕ್ಕಂಥ ಪ್ರದೇಶ, ಗುಡ್ಡಗಾಡು ಪ್ರದೇಶಗಳಲ್ಲಿ ಕೂಡ ಕುರಿ ಸಾಕಾಣಿಕೆಯನ್ನು ಮಾಡ್ತಾರೆ. ಇವೆಲ್ಲದರ ಜೊತೆಗೆ ಈಗೀಗ ಪೂರ್ಣ ಕೊಠಡಿ ಅಥವಾ ಏನಂತ ಹೇಳಿದ್ರೆ 24 ಗಂಟೆಗೂ ಕೂಡ ಒಂದು ಕೊಠಡಿಯಲ್ಲೇ ಅಥವಾ ಕೊಟ್ಟಿಗೆಯಲ್ಲೇ ಕುರಿಗಳನ್ನು ಇಟ್ಬಿಟ್ಟು ಸಾಕುವ ಪದ್ಧತಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಚಲಿತವಾಗಿದೆ. ಈ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಲಾಭದಾಯಕವಾದ ಕುರಿಯನ್ನ ಸಾಕಾಣಿಕೆ ಪದ್ಧತಿಯಲ್ಲಿ ಕೂಡ ಬಳಸ್ಕೋಬಹುದು. ಸೊ ಮತ್ತೆ ನೀವು ಕುರಿ ಕೊಟ್ಟಿಗೆಯನ್ನು ನಿರ್ಮಿಸಬೇಕಾದ್ರೆ ಮುಖ್ಯವಾದ ಅಂಶಗಳನ್ನ ಯಾವ್ಯಾವನ್ನ ಗಮನದಲ್ಲಿ ಇಟ್ಕೋಬೇಕು ಅಂದ್ರೆ, ಯಾವಾಗಲೂ ಕೂಡ ಕೊಟ್ಟಿಗೆ ಎತ್ತರದ ಪ್ರದೇಶದಲ್ಲಿ ಇರಬೇಕು. ಯಾಕೆಂತ ಹೇಳಿದ್ರೆ ಸೂಕ್ತವಾದ ಗಾಳಿ ಬೆಳಕಿನ ವ್ಯವಸ್ಥೆ ಸರಾಗವಾಗಿ ಕೊಠಡಿ ತುಂಬಾ ಹರಿದಾಡ್ತಕ್ಕಂಥ ವ್ಯವಸ್ಥೆ ಇರಬೇಕು, ಮತ್ತು ಅಲ್ಲಿ ಬಂದಿರತಕ್ಕಂಥ ತ್ಯಾಜ್ಯ ನೀರು ಕೂಡ ಸರಾಗವಾಗಿ ಅದು ಹೋದಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರಬೇಕು. ಮತ್ತೆ ಆದಷ್ಟು ಸ್ಥಳೀಯವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು, ಬಿದಿರಾಗಿರ್ಬೋದು ಅಥವಾ ಅಡಿಕೆ ದೆಬ್ಬೆಗಳಾಗಿರ್ಬೋದು, ಸೊ ಸ್ಥಳೀಯವಾಗಿ ಏನು ಕಮ್ಮಿ ದರದಲ್ಲಿ ಸಿಗ್ತದ ಆ ದರಗಳನ್ನು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ವಸತಿಯನ್ನ ಮಾಡತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ಮತ್ತು ಶುಚಿತ್ವದ ಕಡೆಗೆ ಬಹಳ ಗಮನವನ್ನು ಕೊಡಬೇಕು. ಯಾಕೆಂದ್ರೆ ನೀವು ಶುಚಿತ್ವವನ್ನು ಮೇಂಟೈನ್ ಮಾಡಲಿಲ್ಲ ಅಂದ್ರೆ ಹಲವಾರು ರೋಗ ರುಜಿನಗಳಿಗೆ ಆಹಾರ ಕೊಟ್ಟಂಗೆ ಆಗ್ತದೆ. ಆದ್ರಿಂದ ಈ ಒಂದು ಪದ್ಧತಿಯನ್ನು ಮಾಡ್ಕೋಬೇಕು. ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸ್ಲೇಟೆಡ್ ಫ್ಲೋರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಒಂದು ಪದ್ಧತಿ ಚಾಲ್ತಿಯಲ್ಲಿದೆ. ಅಂತ ಹೇಳಿದ್ರೆ ಈ ಸ್ಲೇಟೆಡ್ ಫ್ಲೋರಿಂಗ್ ಸಿಸ್ಟಮ್ ಅಂದ್ರೆ ಮರದ ದಿಮ್ಮೆಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಅಡ್ಡಡ್ಡ ಈಗೇನು ನಾವು ಫ್ಲೋರಿಂಗ್ ಅಂತ ಏನಕ್ಕೆ ಹೇಳ್ತೀವಿ ಅಥವಾ ಈ ಫ್ಲೋರಿಂಗ್ ಈ ದಿಂಬೆಗಳನ್ನ ಅಡ್ಡ ಹಾಕ್ಬಿಟ್ಟು ಮತ್ತೆ ಅದ್ರ ಬರ್ತಕ್ಕಂಥ ಕುರಿ ಇಕ್ಕೆ ಏನು ಬೀಳುತ್ತಲ್ಲ ಶೀಘ್ರವಾಗಿ ಕೆಳಗೆ ಹೋಗಿ ಬೀಳ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಈ ಸ್ಲೇಟೆಡ್ ಸಿಸ್ಟಮ್ ಕೂಡ ಇತ್ತೀಚೆಗೆ ಜನಪ್ರಿಯವಾಗಿದೆ. ಇದರ ಜೊತೆಗೆ ಈಗೀಗ ಫೈಬರ್ ಅನ್ನ ಅಥವಾ ಪ್ಲಾಸ್ಟಿಕ್ ಸ್ಲೇಟೆಡ್ ಫ್ಲೋರಿಂಗ್ ಸಿಸ್ಟಮ್ ಪದ್ಧತಿ ಕೂಡ ಇದೆ. ಈ ಎಲ್ಲ ಪದ್ಧತಿಗಳು ನೀವು ಯಾವ ರೀತಿ ಕುರಿ ಸಾಕಾಣಿಕೆ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗ್ತದೆ. ನಿಮ್ಮ ಸೂಕ್ತವಾದ ಪದ್ಧತಿಯನ್ನು ಆಯ್ಕೆ ಮಾಡಿಬಿಟ್ಟು ವಸತಿಯನ್ನು ನಿರ್ವಹಿಸ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈ ಕುರಿ ಕೊಟ್ಟಿಗೆ ಎಷ್ಟು ಅಳತೆ ಎಷ್ಟಿರಬೇಕು, ಒಂದು ಕುರಿ ಕೊಟ್ಟಿಗೆಯಲ್ಲಿ ಎಷ್ಟು ಕುರಿಗಳು ಇದ್ರೆ ಸೂಕ್ತವಾದ ಒಂದು ಆರೋಗ್ಯ ಇರಲಿಕ್ಕೆ ಸಾಧ್ಯ ಅಂತ ಹೇಳ್ತೀರಿ? ಸೊ ಕುರಿ ಕೊಟ್ಟಿಗೆಯನ್ನ ಇದ್ರೂ ಕೂಡ ನೀವು ಎಷ್ಟು ಕುರಿಗಳನ್ನ ಸಾಕ್ತೀರಾ ಮತ್ತು ಯಾವ ಹಂತದ ಕುರಿಗಳನ್ನ ಸಾಕ್ತೀರಾ, ಮರಿಗಳನ್ನ ಕುರಿ ಮರಿ ತಂದು ಸಾಕಿದಾಗ ಅದರ ವಸತಿನೇ ಬೇಕಾಗುತ್ತೆ, ಅಥವಾ ಪ್ರೌಢಾವಸ್ಥೆಯನ್ನು ತಲುಪಿರ್ತಕ್ಕಂಥ ಕುರಿಗಳನ್ನ ಸಾಕಿದಾಗ ಅದರ ವ್ಯವಸ್ಥೆನೇ ಬೇಕಾಗುತ್ತೆ, ಮತ್ತು ಯಾವ ರೀತಿ ಪದ್ಧತಿ ಏನು ಮಾಡ್ತೀರಾ. ಸಪೋಸ್ ಏನಾಗುತ್ತೆ ಅಂದರೆ 2-3 ತಿಂಗಳು ಮರಿಗಳನ್ನು ತಂದುಬಿಟ್ಟು ಒಂದು 8 ತಿಂಗಳು ಸಾಕ್ತಕ್ಕಂಥದ್ದು ಅಂತ ಹೇಳಿದ್ರೆ ಒಂದು ಮಾಂಸದ ಇಳುವರಿಗೆ ಏನು ತೂಕ ಬೇಕೋ ಅಲ್ಲಿ ತನಕ ಸಾಕ್ಬಿಟ್ಟು ನಂತರದ ಅದು ಮಾರುಕಟ್ಟೆಗೆ ಮಾರ್ತಕ್ಕಂಥ ವ್ಯವಸ್ಥೆ ಕೊಡಿದೆ, ಅದಕ್ಕೆ ಕೂಡ ವಸತಿ ವ್ಯವಸ್ಥೆ ಬೇರೆ ಬೇಕಾಗ್ತದೆ. ನಂತರ ಇನ್ನೊಂದು ವ್ಯವಸ್ಥೆ ಏನಂತ ಹೇಳಿದ್ರೆ ಅಂದ್ರೆ ಮರಿಗಳನ್ನು ಸಾಕ್ಬಿಟ್ಟು ಅವಕ್ಕೆ ಗರ್ಭ ಧರಿಸಿ ನಂತರದಲ್ಲಿ ಬರ್ತಕ್ಕಂಥ ಮರಿಗಳನ್ನು ಮಾಡುವ ವ್ಯವಸ್ಥೆ ಇದೆ. ಸೊ ಇದ್ರೂ ಕೂಡ ಬೇರೆ ಬೇರೆ ಪದ್ಧತಿಗಳಲ್ಲಿ ಬೇರೆ ಬೇರೆ ಸ್ಥಳಾವಕಾಶ ಬೇಕಾಗುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ ಸಪೋಸ್ ನಿಮ್ಮಲ್ಲಿ ಒಂದು 100x50 ಏರಿಯ ಇತ್ತು, 100 ಅಡಿ 50 ಅಡಿ ಅಗಲದ ಒಂದು ಏರಿಯ ಇತ್ತು ಅಂದ್ರೆ ಇದರಲ್ಲಿ ಸುಮಾರು ನೀವು ಸುಲಭವಾಗಿ ಒಂದು 30-40 ಕುರಿಗಳನ್ನು ಸಾಕಬಹುದು. ಕುರಿ ಅಂತ ಅಂದಮೇಲೆ ಅದಕ್ಕೆ ಅದು ಸೂಕ್ತವಾದ ಆಹಾರ ಇರುತ್ತೆ, ಅದು ಬೆಳವಣಿಗೆಗೆ ಯಾವ ರೀತಿಯಾದ ಆಹಾರವನ್ನ ಕುರಿಗಳಿಗೆ ನೀಡಬೇಕು ಅಂತೀರಿ? ಕುರಿ ಆಹಾರ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ನೀವು ಕುರಿ ಮೇಯ್ತಕ್ಕೆ ಎಲ್ಲ ರೈತರು ನೋಡೇ ಇರ್ತೀರ ಯಾವ ರೀತಿ ಮೇಯ್ತದೆ ಅಂತ ಹೇಳ್ಬಿಟ್ಟು. ಅದರಲ್ಲಿ ಒಂದು ವಿಶಿಷ್ಟವಾದ ಕೆಲವು ಮಾರ್ಪಾಡುಗಳನ್ನ ಅದರ ಬಾಯಲ್ಲಿ ನೀವು ನೋಡಿರ್ತೀರ. ಒಂದು ಚೂಪಾದ ಮೂತಿ ಇರುತ್ತೆ, ಈ ಚೂಪಾದ ಮೂತಿ ಏನಕ್ಕಿರುತ್ತೆ ಅಂತ ಹೇಳಿದ್ರೆ ಸೊ ಸುಲಭವಾಗಿ ಹುಲ್ಲನ್ನು ಇನ್ನಿತರ ಪದಾರ್ಥಗಳ ಅಥವಾ ಸೊಪ್ಪನ್ನ ಅಥವಾ ಗಿಡದಲ್ಲಿ ಇರ್ತಕ್ಕಂಥ ಸೊಪ್ಪುಗಳನ್ನ ತೆಗೆದುಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಮೇಲ್ದುಟಿ ಸೀಳಿರುತ್ತೆ, ಅದು ಇದು ಅದಕ್ಕೂ ಕಾರಣ ಏನಂತ ಹೇಳಿದ್ರೆ ಸುಲಭವಾಗಿ ಹುಲ್ಲುಗಳನ್ನು ಮತ್ತಿತ್ತಿರ ಕೀಳಲಿಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು. ಆದ್ರಿಂದ ಈ ಒಂದು ಮೇಯುವ ಪದ್ಧತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದರ ಜೊತೆಗೆ ನಾವು ಕುರಿ ಸಾಕಾಣಿಕೆಯಲ್ಲಿ ನೀವು ಯಾವ ರೀತಿ ವಸತಿಯನ್ನು ಮಾಡ್ಕೊಳ್ತೀರಾ ಅಥವಾ ಪೂರ್ಣ ಪ್ರಮಾಣದಲ್ಲಿ ನೀವು ಕೊಠಡಿಯಲ್ಲಿ ಇಟ್ಸಾಕ್ತಿರೋ ಅಥವಾ ಅರೆ ಪ್ರಮಾಣದ ಅಂತ ಹೇಳಿದ್ರೆ ಒಂದು 6 ಗಂಟೆಗಳ ಕಾಲ ಕೊಠಡಿಯಲ್ಲಿ ಇಟ್ಬಿಟ್ಟು ಇನ್ ಮಿಕ್ಕಿದ ಟೈಮಲ್ಲಿ ಅದನ್ನ ಮೇಯ್ಲಿಕ್ಕೆ ಹೊರಗೆ ಬಿಡ್ತಕ್ಕಂಥದ್ದು. ಸೊ ಆ ಯಾವ ಪದ್ಧತಿಯನ್ನು ಅನುಸರಿಸ್ತೀರಾ ಅದರ ಮೇಲೆ ಕೂಡ ಆಹಾರದ ವ್ಯವಸ್ಥೆ ಕೂಡ ಡಿಪೆಂಡ್ ಆಗುತ್ತೆ. ಸಪೋಸ್ ನೀವು ಪೂರ್ಣ ಪ್ರಮಾಣದಲ್ಲಿ ಈ ಒಂದು 24 ಗಂಟೆಗೂ ಕೂಡ ಒಂದು ಕೊಟ್ಟಿಗೆಯಲ್ಲೇ ಇಟ್ಬಿಟ್ಟು ಸಾಕುವ ಪದ್ಧತಿಯಲ್ಲಿ ಅದರಲ್ಲಿ ಮುಖ್ಯವಾಗಿ ಹಸಿರು ಮೇವನ್ನ ಕೊಡಬೇಕಾಗ್ತದೆ, ಒಣ ಮೇವನ್ನ ಕೊಡಬೇಕಾಗುತ್ತೆ, ಜೊತೆ ಜೊತೆಗೆ ಸಮತೋಲನ ಆಹಾರ ಅಥವಾ ದಾಣಿ ಮಿಶ್ರಣ ಅಂತ ಏನು ನಾವು ಕರಿತೀವಲ್ಲ ಅದನ್ನು ಕೂಡ ಕೊಡಬೇಕಾಗುತ್ತೆ. ಸೊ ಇದು ಹಸಿರು ಮೇವು ಮತ್ತು ಒಣ ಮೇವನ್ನು ನಾವು ಅದ್ರ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲೂ ಹಸಿರು ಮೇವಿನಲ್ಲಿ ಕೂಡ ಹಲವಾರು ಬಗೆಗಳಿದ್ದಾವೆ. ಸೊ ಅದರಲ್ಲಿ ಏಕದಳ ಧಾನ್ಯದ ಸಮಯವಾಗಿರ್ಬೋದು, ದ್ವಿದಳ ಧಾನ್ಯದ ಹೆಸರಿಂಬವಾಗಿರ್ಬೋದು, ಸೊ ಇವನ್ನು ಕೂಡ ಕಾಲಕಾಲಕ್ಕೆ ನಾವು ಸೂಕ್ತ ಪ್ರಮಾಣದಲ್ಲಿ ಕೊಡಬೇಕು. ಯೂಸ್ವಲಿ ನಾವು ಒಂದು ವರ್ಗೀಕರಿಸೋದಾದ್ರೆ ಸುಮಾರು 60-70% ಹಸಿರು ಮೇವು ಕೊಡ್ತಕ್ಕಂಥದ್ದು, ಇನ್ನು ರಿಮೈನಿಂಗ್ 10-15% ಒಣ ಮೇವು ಕೊಡ್ತಕ್ಕಂಥದ್ದು, ಇನ್ನೊಂದು 5-10% ಈ ದಾಣಿ ಮಿಶ್ರಣ ಕೊಡ್ತಕ್ಕಂಥದ್ದು ಸೂಕ್ತ. ಯಾಕೆಂತ ಹೇಳಿದ್ರೆ ಸೊ ಸರ್ವತೋಮುಖ ಅಭಿವೃದ್ಧಿಗೆ ಅಥವಾ ಸರ್ವ ಅದ ಪೋಷಕಾಂಶ ಇರತಕ್ಕಂಥ ಎಲ್ಲಾ ಅಂಶಗಳು ಇರತಕ್ಕಂಥ ಆಹಾರ ಕುರಿಗೆ ಬೆಳವಣಿಗೆ ಬೇಕಾಗಿರುತ್ತೆ. ಕೇವಲ ನಾವು ಒಣ ಮೇವನ್ನೇ ಕೊಟ್ಟು ಸಾಕೋಕ್ಕಾಗೋದಿಲ್ಲ ಅಥವಾ ಕೇವಲ ಹಸಿ ಮೇವನ್ನೇ ಕೊಟ್ಟು ಸಾಕೋಕ್ಕಾಗೋದಿಲ್ಲ. ನಾವೇನಟ್ಟೆ ಈ ಒಣ ಮೇವು ಕೂಡ ಈಗ ಹಾಲಿನ ಉತ್ಪತ್ತಿಗೆ ಬಹಳ ಇಂಪಾರ್ಟೆಂಟು. ಮತ್ತೆ ಒಂದು ಕುರಿಯ ಜೀರ್ಣ ವ್ಯವಸ್ಥೆಗೆ ಅಥವಾ ತಿಂದಿರ್ತಕ್ಕಂಥ ಆಹಾರ ಜೀರ್ಣ ಆಗ್ಲಿಕ್ಕೆ ಒಣಮೇವು ಕೂಡ ಬಹಳ ಇಂಪಾರ್ಟೆಂಟ್. ಆದ್ರಿಂದ ಯಾವ್ದನ್ನು ಕೂಡ ನಾವು ನೆಗ್ಲೆಕ್ಟ್ ಮಾಡದೆ ಎಲ್ಲವೂ ಕೂಡ ಸಮತೋಲನವಾಗಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಈ ಹಸಿರು ಮೇವು ಬಗ್ಗೆ ಮಾತಾಡಿದಾಗ ನಾ ಹೇಳಿದೆ, ಹಸಿರು ಮೇವು ಕೇವಲ ಏಕದಳ ಧಾನ್ಯ ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಅದರ ವೆರೈಟಿ ಫಾಡರ್ ವೆರೈಟಿಗಳು ಬೇಕಾದಷ್ಟೇ, ಅದನ್ನು ಉಪಯೋಗಿಸ್ಕೋಬಹುದು. ಅಥವಾ ನಾವು ಮೇವಿನ ಮರಗಳು, ಹಲವಾರು ಮೇವಿನ ಮರಗಳಿದಾವೆ, ಸೊ ಆ ಮೇವಿನ ಮರಗಳನ್ನು ಕೂಡ ನಾವು ಉಪಯೋಗಿಸೋದಕ್ಕೆ ಜಾಲಿ ಆಗಿರ್ಬೋದು, ವಂಗಿ ಆಗಿರ್ಬೋದು, ಅಥವಾ ಮಳೆ ಮರ ಅಂತ ಕಳೀತೀವಿ, ಅಥವಾ ಹುಣಸೆ ಬೀಜ ಇನ್ನಿತವರ ಹಲವಾರು ಇದೆ, ಅವನ್ನು ಕೂಡ ಬೆಳೆಸ್ಕೋಬಹುದು. ಅಥವಾ ಮೆಂತೆ, ಅಳಸಂದೆ ಇನ್ನಿತರ ವ್ಯವಸ್ಥೆಗಳು ಕೂಡ ಮಾಡಬಹುದು. ಜೊತೆಗೆ ಇತ್ತೀಚೆಗೆ ಸುಭಾಬುಲ್ಲು ಮತ್ತೆ ಅಗಸೆ, ಕ್ಯಾಲಿಯಂಡ್ರ ಅಂತ ಹೇಳ್ಬಿಟ್ಟು ಹಲವಾರು ಮೇವಿನ ಮರಗಳಿದಾವೆ, ಆ ಮೇವಿನ ಮರ ಬರ್ತಕ್ಕಂಥ ಸೊಪ್ಪನ್ನು ಕೂಡ ಉಪಯೋಗಿಸ್ಕೊಂಡ್ಬಿಟ್ಟು ಇದನ್ನ ಆಹಾರವಾಗಿ ನೀಡಬಹುದು. ಜೊತೆಗೆ ಈಗ ಸಮತೋಲನ ಆಹಾರ ಬಗ್ಗೆ ನಾವು ಮಾತಾಡಿದಾಗ, ಸೊ ಸಮತೋಲನ ಆಹಾರ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಇದರಲ್ಲಿ ಸೂಕ್ತವಾದಂತಹ ಖನಿಜಾಂಶ ಆಗಿರ್ಬೋದು, ಮಿನರಲ್ಸ್ ಆಗಿರ್ಬೋದು, ವೈಟಮಿನ್ಸ್, ಸಸಾರಜನಕ ಶಕ್ತಿ ಕೊಡ್ತಕ್ಕಂಥ ಎಲ್ಲಾ ಅಂಶಗಳು ಸಮತೋಲನವಾಗಿರ್ತದೆ. ಅದು ನಮ್ಮ ಕುರಿಗಳ ದೇಹದ ಬೆಳವಣಿಗೆಗೆ ಬಹಳ ಪೂರಕವಾಗಿರ್ತದೆ. ಆದ್ರಿಂದ ಸುಮಾರು ಅಟ್ಲೀಸ್ಟ್ ದಿನಕ್ಕೆ 250-500 ಗ್ರಾಂ ಡಿಪೆಂಡ್ಸ್ ಅದು ಯಾವ ಸ್ಟೇಜ್ ಅಲ್ಲಿ ಇದೆ, ಮರಿ ಇದ್ರೆ ಎಷ್ಟು ಕೊಡಬೇಕು, ಮತ್ತೆ ಪ್ರೌಢಾವಸ್ಥೆ ಬಂದಾಗ ಎಷ್ಟು ಕೊಡಬೇಕು. ಸೊ ಅದನ್ನ ಸೂಕ್ತವಾದ ಪಶುವೈದ್ಯರ ಸ್ಥಳೀಯ ಪಶುವೈದ್ಯರನ್ನ ಸಂಪರ್ಕ ಮಾಡಿದಾಗ ಅವ್ರು ನಿಮ್ಗೆ ಈಗ ಫಾರ್ಮುಲಾ ಕೊಡ್ತಾರೆ. ಅಕಾರ್ಡಿಂಗ್ಲಿ ನೀವು ಸ್ಥಳೀಯವಾಗಿರ್ತಕ್ಕಂಥ ವಸ್ತುಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಒಂದು ಫೀಡ್ ಅನ್ನು ಪ್ರಿಪೇರ್ ಮಾಡಿಬಿಟ್ಟು ಹಸಿರು ಮೇವು ಒಣಮೇವು ಜೊತೆ ಜೊತೆಗೆ ಈ ಒಂದು ದಾಣಿ ಮಿಶ್ರಣವನ್ನು ಕೂಡ ನೀಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಕುರಿ ಮರಿಗಳ ಪಾಲನೆ ಹೇಗೆ ಮಾಡಬೇಕು ಅಂತೀರಾ ಸರ್? ಪಾಲನೆ ಬಗ್ಗೆ ನಾವು ಮಾತಾಡಬೇಕಾದ್ರೆ ಕುರಿ ಯೂಸ್ಲಿ ಏನಾಗುತ್ತೆ ಅಂದ್ರೆ, ಸೊ ನಾವು ಮೇಯಲು ಬಿಟ್ಟಾಗ ಸುಮಾರು 6-8 ಗಂಟೆಗಳ ಕಾಲ ಹೊರಗೆ ಮೇಯುತ್ತದೆ. ಸೊ ನಂತರದಲ್ಲಿ ಹೊರಗೆ ಮೇಯ್ಕೊಂಬಂದಿರತಕ್ಕಂಥ ಕುರಿಯನ್ನ ನಾವು ಜೊತೆ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ದಾಣಿ ಮಿಶ್ರಣ ಕೊಟ್ಟು ಸಾಕ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಮರಿಗಳ ಬಗ್ಗೆ ಮಾತಾಡೋದಾದ್ರೆ, ಈ ಯೂಸ್ಲಿ ಮರಿಗಳು ಹುಟ್ಟಿದ ತಕ್ಷಣ ಅದು ಕೂಡ ತನ್ನ ತಾಯಿ ಮರಿಗಳನ್ನ ಪಾಲನೆ ಮಾಡ್ತಕ್ಕಂಥ ಶಕ್ತಿ ಅದಕ್ಕೆ ಇದ್ದಿರುತ್ತೆ. ಆದರೂ ಕೂಡ ಮೊದಲನೇ ಬಾರಿ ಮನೆ ಆಗ್ತದೆ, ಕೆಲವು ಟೈಮ್ ಕುರಿಗಳು ಮರಿಗಳ ಒಂದು ನಿರ್ವಹಣೆ ಮಾಡೋದಿಲ್ಲ. ಅಂತ ಸಂದರ್ಭಗಳಲ್ಲಿ ಆ ಕುರಿ ಹುಟ್ಟಿದ ತಕ್ಷಣ ಎಲ್ಲ ಮೂಗಿಗೆ ಮತ್ತೆ ಇನ್ನಿತರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ಲೋಳೆಯನ್ನ ಒಣ ಬಟ್ಟೆಯಿಂದ ಒರೆಸ್ತಕ್ಕಂಥದ್ದಾಗಿರ್ಬೋದು, ಅಥವಾ ಒಕ್ಕಳ ಬಳ್ಳಿಯನ್ನ ಸೂಕ್ತ ರೀತಿಯಲ್ಲಿ ಕಟ್ ಮಾಡಿಬಿಟ್ಟು ಅದನ್ನ ದಾರದಿಂದ ಕಟ್ಟಿ ಆ ಒಂದು ಟಿಂಚರಾಡಿನ ದ್ರಾವಣವನ್ನ ಅದಕ್ಕೆ ಅದ್ದಿರ್ತಕ್ಕಂಥದ್ದಾಗಿರ್ಬೋದು. ನಂತರದಲ್ಲಿ ಗಿಣ್ಣು ಹಾಲನ್ನ ತಾಯಿಯಿಂದ ಮರಿಗಳಿಗೆ ಕುಡಿಸ್ತಕ್ಕಂಥ ಈ ಎಲ್ಲ ಒಂದು ಎಚ್ಚರಿಕೆಯನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಗಿಣ್ಣು ಹಾಲೆ ಅಂತಕ್ಕಂಥದ್ದು ಏನಿದೆಯಲ್ಲ, ಇದನ್ನ ನೀವು ಯಥೇಚ್ಛವಾಗಿ ಕುಡಿಸಿದಷ್ಟು ಮುಂದಿನ ದಿನಗಳಲ್ಲಿ ಆ ಒಂದು ಮರಿಗಳು ಉತ್ತಮವಾದಂತಹ ಬೆಳವಣಿಗೆಯನ್ನು ಹೊಂದುತ್ತವೆ, ಮತ್ತೆ ಯಾವುದೇ ರೀತಿಯಿಂದ ಕಾಯಿಲೆಗಳಿಂದ ಬಳಲತಕ್ಕಂಥದ್ದ ಸಮಸ್ಯೆ ಕಡಿಮೆ ಆಗ್ತಾ ಹೋಗ್ತದೆ. ಸೊ ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು. ನಂತರದಲ್ಲಿ ಸುಮಾರು 2-3 ತಿಂಗಳು ಅಥವಾ ಯೂಸ್ಲಿ ಏನಾಗುತ್ತೆ ಅಂದ್ರೆ, ಇದರಲ್ಲೂ ಕೂಡ ಹಲವಾರು ಪದ್ಧತಿಗಳು, ಹಾಲನ್ನ ತಾಯಿಯಿಂದ ಬೇರ್ಪಡಿಸ್ತಕ್ಕಂಥದ್ದು ಕೂಡ ಹಲವಾರು ಪದ್ಧತಿಗಳಿದ್ದಾವೆ. ಸೂಕ್ತ ಪದ್ಧತಿಯನ್ನು ಅನುಸರಿಸ್ಬಿಟ್ಟು ತಾಯಿ ಜೊತೆಗೆ ಮರಿಗಳನ್ನ ಸಪರೇಟ್ ಆದ ನಂತರ ಮರಿಗಳಿಗೆ ಕೂಡ ಉಪಯುಕ್ತವಾದಂತಹ ಮತ್ತು ಸೂಕ್ತವಾದ ಆಹಾರವನ್ನ ನೀಡಬೇಕಾಗುತ್ತೆ. ಯಾಕಂದ್ರೆ ಮರಿಗಳ ಬೆಳವಣಿಗೆ ಆಗ್ತಕ್ಕಂಥ ಅಂತ ಇರೋದ್ರಿಂದ ಅದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತಕ್ಕಂಥ ಆಹಾರವನ್ನು ನಾವು ನೀಡಬೇಕಾಗತ್ತೆ. ಈ ಒಂದು ಸೂಕ್ತ ಆಹಾರವನ್ನು ನೀವು ನೀಡ್ತಾ ಬಂದು ಜೊತೆ ಜೊತೆಗೆ ಜಂತುನಾಶಕ ಔಷಧಿಯನ್ನು ಕೂಡ ಈ ಮರಿಗಳಿಗೆ ನೀಡಬೇಕಾಗತ್ತೆ. ಅಂದ್ರೆ ಕುರಿ ಮರಿಗಳಿಗೆ ಯಾವ ದಿನದಿಂದ ಆಹಾರವನ್ನು ನೀಡಬಹುದು ತಾಯಿ ಹಾಲಿನ ಜೊತೆಗೆ ಅಂತೀರ? ಯೂಸ್ವಲಿ ಮೊದಲನೇ 1 ತಿಂಗಳು, 1 ತಿಂಗಳು ಅಂದ್ರೆ 30-40 ದಿನಗಳ ತನಕನೂ ಕೂಡ ಹಾಲನ್ನ ತಾಯಿಯಿಂದನೇ ಪಡ್ತಕ್ಕಂಥ ಸಾಮರ್ಥ್ಯ ಇದೆ. ಜೊತೆ ಜೊತೆ ಏನಾಗುತ್ತೆ ಅಂತ ಹೇಳಿದ್ರೆ, 2 ವಾರದ ನಂತರ ನ್ಯಾಚುರಲ್ ಆಗಿ ಅದು ನ್ಯಾಚುರಲ್ ಇನ್ಸ್ಟಿಕ್ಟ್ ಅಥವಾ ಸ್ವಾಭಾವಿಕವಾಗಿ ಈ ಮರಿಗಳು ಬೇರೆ ಬೇರೆ ತಾಯಿ ಹಾಕಿರ್ತಕ್ಕಂಥ ಹುಲ್ಲನ್ನು ತಿಂತಕ್ಕಂಥದ್ದು ಇದೆ ಶುರು ಆಗ್ತಾ ಬರುತ್ತೆ. ಬಟ್ ನಂತರ ಸುಮಾರು 1-1.5 ತಿಂಗಳ ನಂತರ ಆ ಹೊಟ್ಟೆಯ ಭಾಗ ಬೆಳವಣಿಗೆ ಹೋಗುತ್ತೆ. ಆ ಬೆಳವಣಿಗೆ ಆದ ನಂತರ ಕೂಡ ಆ ಹುಲ್ಲು ಅಥವಾ ಹಸಿರು ಮೇವು ಜೀರ್ಣವಾಗ್ತಕ್ಕಂಥ ಶಕ್ತಿ ಮರಿಗಳಲ್ಲಿ ಬರುತ್ತೆ. ಆದ್ರಿಂದ ಸುಮಾರು 2 ತಿಂಗಳ ನಂತರ ಈ ಹಸಿರು ಹುಲ್ಲು ಅಥವಾ ಒಣ ಹುಲ್ಲನ್ನು ಇರ್ತಕ್ಕಂಥ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ದೊಡ್ಡ ಕುರಿಗಳ ಪಾಲನೆ ಯಾವ ರೀತಿ ಮಾಡಬೇಕು? ಯೂಸ್ವಲಿ ನಾವು ಕುರಿಗಳನ್ನ ನೋಡಿದಾಗ ಅದರ ಜೀವಿತಾವಧಿ ಸುಮಾರು 10-12 ವರ್ಷ ಇದೆ ಜೀವಿತಾವಧಿ. ಅದರಲ್ಲಿ ಉತ್ತಮವಾದ ಬೆಳವಣಿಗೆಯನ್ನ ಸುಮಾರು ನಾವು 7-8 ವರ್ಷ ತನಕ ನಾವು ನೋಡ್ತಾ ಇದ್ದೇವೆ. ಸೊ ಯೂಸ್ವಲಿ ಏನಾಗುತ್ತೆ ಅಂದ್ರೆ, ಈ ಒಂದು ಯಾವುದೇ ಒಂದು ಕುರಿ ಬೆದೆಗೆ ಬರ್ತಕ್ಕಂಥದ್ದು ನಮ್ಮ ಯಾವ 3 ಋತುಗಳು ಏನಿದ್ದಾವೆ, ಬೇಸಿಗೆಕಾಲ, ಮಳೆಗಾಲ, ಚಳಿಗಾಲ, ಈ 3 ಋತುಗಳಲ್ಲೂ ಕೂಡ ಬೆದೆಗೆ ಬರ್ತದೆ. ಬೇಸಿಗೆ ಕಾಲದಲ್ಲಿ ಸುಮಾರು ಮಾರ್ಚ್ ಇಂದ ಏಪ್ರಿಲ್ ಭಾಗದಲ್ಲಿ ಬೆದೆಗೆ ಬರ್ತದೆ, ಮಳೆಗಾಲದಲ್ಲಿ ಸುಮಾರು ಜೂನ್ ಇಂದ ಜುಲೈ ಭಾಗದಲ್ಲಿ, ಚಳಿಗಾಲದಲ್ಲಿ ಅಕ್ಟೋಬರ್ ಮತ್ತು ನವೆಂಬರ್ ಭಾಗದಲ್ಲಿ ಬೆದೆಗೆ ಬರ್ತದೆ. ಈ ಬೆದೆಗೆ ಬಂದಂತ ಸಂದರ್ಭದಲ್ಲಿ ಗಂಡು ಕುರಿ ಜೊತೆಗೆ ಈ ಹೆಣ್ಣು ಕುರಿಗಳನ್ನ ಬಿಟ್ಟಾಗ ನ್ಯಾಚುರಲಿ ಗರ್ಭ ಕಟ್ತದೆ. ಗರ್ಭ ಕಟ್ಟಿದ ನಂತರ ಸುಮಾರು 140-150 ಇದು ಗರ್ಭಾವಸ್ಥೆ, ಅಂದ್ರೆ ಈ ಒಂದು ಗರ್ಭದ ಬೆಳವಣಿಗೆ 140-150 ದಿನಗಳ ಹಿಡಿತದೆ. ಸೊ 150 ದಿನಗಳ ನಂತರ ಸೊ ಮರಿಗಳನ್ನ ಇದು ಕುರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯೂಸ್ಲಿ ಸಾಮಾನ್ಯವಾಗಿ ಒಂದು ಟೈಮ್ಗೆ ಒಂದು ಮರಿಗಳನ್ನ ಹಾಕ್ತದೆ. ಬಹಳ ರೇರ್ ಅಕೇಶನ್ ಅಲ್ಲಿ ಎರಡು ಮರಿ ಹಾಕಿತಕ್ಕಂತ ಉದಾಹರಣೆಗಳು ಕೂಡ ಇದೆ. ಸೊ ನಂತರ ಹಾಕಿದ ನಂತರದ ಸಂದರ್ಭದಲ್ಲಿ ಮರಿಗಳ ಪಾಲನೆಗೆ ಏನೇನು ಬೇಕು ಅವಶ್ಯಕತೆಯನ್ನು ಮಾಡಬೇಕು. ಜೊತೆ ಜೊತೆಗೆ ಗರ್ಭ ಕಟ್ಟಿರ್ತಕ್ಕಂಥ ಕುರಿಗಳ ಪಾಲನೆಯು ಕೂಡ ಬಹಳ ಇಂಪಾರ್ಟೆಂಟ್. ಈ ಗರ್ಭ ಕಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಸೂಕ್ತವಾದ ರೀತಿಯಲ್ಲಿ ಒಂದು ಉತ್ತಮ ಸಮತೋಲನ ಆಹಾರವನ್ನು ಕೂಡ ನೀಡ್ತಕ್ಕಂಥ ಬಹಳ ಇಂಪಾರ್ಟೆಂಟ್. ಮತ್ತು ಗರ್ಭ ಕಟ್ಟದಕ್ಕಿಂತ ಮುಂಚೆನೂ ಕೂಡ ಜಂತುನಾಶಕ ಔಷಧಿಯನ್ನು ಕೊಡಬೇಕು. ನಂತರ ದಿನಗಳಲ್ಲಿ ಗರ್ಭ ಕಟ್ಟಿದ ನಂತರ ಕೂಡ ಜಂತುನಾಶಕವನ್ನು ಸ್ಥಳೀಯ ಪಶುವೈದ್ಯರನ್ನು ಸಂಪರ್ಕಿಸಿ ಮಾಡಿ ನೀಡಬೇಕು. ಯಾಕಂದ್ರೆ ಜಂತುನಾಶಕದಲ್ಲಿ ಕೂಡ ಹಲವಾರು ವಿಧಗಳಿದ್ದಾವೆ. ಕೆಲವು ಜಂತುನಾಶಕಗಳು ಗರ್ಭಾವಸ್ಥೆಯನ್ನು ಸ್ವಲ್ಪ ತೊಂದರೆಯನ್ನು ಮಾಡತಕ್ಕಂಥ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು. ಆದ್ರಿಂದ ಸೊ ಸ್ಥಳೀಯವಾಗಿ ಪಶುವೈದ್ಯರನ್ನ ಸಂಪರ್ಕ ಮಾಡಿಬಿಟ್ಟು ಅವರು ಯಾವ ರೀತಿಯಾದ ಜಂತುನಾಶಕವನ್ನು ಕೊಡ್ಲಿಕ್ಕೆ ಹೇಳ್ತಾರೆ ಆ ಕಾರಣ ನೀವು ಜಂತುನಾಶಕವನ್ನ ತಾಯಿ ಕುರಿಗೆ ಕೊಡಬೇಕಾಗ್ತದೆ. ಜೊತೆಗೆ ಕುರಿಯಲ್ಲಿ ಕಂಡು ಬರ್ತಕ್ಕಂಥ ರೋಗಗಳು ಮತ್ತು ಅದರ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅಂತೀರಿ? ಬೇರೆ ಜಾನುವಾರುಗಳಿಗೆ ರೀತಿಯಾಗಿ ಕುರಿಗಳಿಗೂ ಕೂಡ ಹಲವಾರು ರೋಗಗಳು ಬರತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆದ್ರಿಂದ ರೈತರಲ್ಲಿ ಒಂದು ಮರವಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯಾವಾಗಲೂ ಕೂಡ ಕಾಯಿಲೆ ಬರೋದು ಕಾಯಬೇಡಿ. ಅದಕ್ಕಿಂತ ಮುಂಚೆ ಕಾಲಕಾಲಕ್ಕೆ ಸೂಕ್ತವಾಗಿ ನಿಮ್ಮ ಸ್ಥಳೀಯ ಪಶುವೈದ್ಯ ವೈದ್ಯಾಧಿಕಾರಿಗಳ ಅಥವಾ ಪಶುವೈದ್ಯ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ನಿಮಗೆ ಲಸಿಕೆಯನ್ನು ನೀಡ್ತಾರೆ. ಆ ಲಸಿಕೆಗಳನ್ನ ನೀವು ಕಾಲಕಾಲಕ್ಕೆ ನೀಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಕುರಿಗಳಲ್ಲಿ ಮುಖ್ಯವಾಗಿ ಬರ್ತಕ್ಕಂಥ ಹಲವಾರು ಕಾಯಿಲೆಗಳಿವೆ. ಅದರಲ್ಲಿ ಮುಖ್ಯವಾಗಿ ಅಂತ ಹೇಳಿದ್ರೆ ಕಳರು ಬೇನೆ ಅಂತ ಕಳಿತೀವಲ್ಲ, ಅದೊಂದು ಕಾಮನ್ ಆಗಿ ಬರುತ್ತೆ. ಜೊತೆಗೆ ಗಂಟಲು ಬೇನೆ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸಿಡುಬು ರೋಗ ಕಾಮನ್ ಆಗಿ ಬರುತ್ತೆ. ನೆರಡಿ ರೋಗ ಮತ್ತು PPR ಕಾಯಿಲೆ ಮತ್ತು ಕಾಲ್ಬಾಯಿ ಜ್ವರ, ನೀಲಿ ನಾಲಿಗೆ ರೋಗ, ಈ ರೀತಿಯಾದಂಥ ಹಲವಾರು ರೋಗಗಳು ಈ ಕುರಿಗಳಿಗೆ ಬರ್ತದೆ. ಆದ್ರಿಂದ ಈ ಎಲ್ಲಾ ರೋಗಗಳಿಗೂ ಕೂಡ ವ್ಯಾಕ್ಸಿನೇಷನ್ ಅಂತ ಏನು ಕರಿತೀವಲ್ಲ, ಚುಚ್ಚುಮದ್ದಿನ ವ್ಯವಸ್ಥೆ ಇರ್ತದೆ. ನೀವು ಸ್ಥಳೀಯವಾಗಿರ್ತಕ್ಕಂಥ ಪಶುವೈದ್ಯಾಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಾಲಕಾಲಕ್ಕೆ ಯಾವ್ಯಾವ ದಿನಗಳಲ್ಲಿ ಈ ಚುಚ್ಚುಮದ್ದುಗಳನ್ನು ನೀಡಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ. ಕೆಲವು ಚುಚ್ಚುಮದ್ದುಗಳು ಮಳೆ ಬರಲಿಕ್ಕಿಂತ ಮುಂಚೆ ನೀಡಬೇಕಾಗತ್ತೆ, ಮುಂಗಾರು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನೀಡಬೇಕಾಗತ್ತೆ. ಕೆಲವು ಚುಚ್ಚುಮದ್ದುಗಳನ್ನು ಬೇಸಿಗೆಯಲ್ಲಿ ನೀಡಬೇಕಾಗತ್ತೆ. ಸೊ ಸೂಕ್ತವಾದ ಚುಚ್ಚುಮದ್ದುಗಳನ್ನು ಆಯಾ ಕಾಲಕ್ಕೆ ನೀವು ನೀಡಿಸ್ಕೊಂಡಿದ್ದೆ ಆದರೆ ಸೊ ಯಾವುದೇ ರೀತಿಯಾದಂಥ ರೋಗಗಳಿಂದ ನಿಮ್ಮ ಕುರಿಗಳು ಬಳಲತಕ್ಕಂಥ ಸಮಸ್ಯೆ ತಪ್ಪುತ್ತದೆ. ಆದರೂ ಕೂಡ ನಿಮ್ಮಲ್ಲಿ ಏನಾದ್ರು ಕುರಿಗಳಿಗೆ ರೋಗ ಬಂತು ಅಂದರೆ ತಕ್ಷಣವಾಗಿ ಸ್ಥಳೀಯವಾಗಿರ್ತಕ್ಕಂಥ ಆಸ್ಪತ್ರೆಗಳನ್ನು ನೀವು ಭೇಟಿ ಮಾಡಿಬಿಟ್ಟು ಸೂಕ್ತವಾದಂಥ ಚಿಕಿತ್ಸೆಯನ್ನು ಕೊಡಿಸ್ತಕ್ಕಂಥದ್ದು ಕೂಡ ಭಾಳ ಇಂಪಾರ್ಟೆಂಟು. ಇದರ ಜೊತೆಗೆ ಯಾವಾಗಲೂ ಶುಚಿತ್ವದ ಕಡೆ ಹೆಚ್ಚು ಗಮನವನ್ನು ಕೊಡಬೇಕು. ನೀವು ಎಷ್ಟು ಶುಚಿತ್ವವನ್ನು ನಿಮ್ಮ ಕುರಿ ಕೊಟ್ಟಿಗೆಯಲ್ಲಿ ಮೇಂಟೈನ್ ಮಾಡ್ತೀರಾ ಅಷ್ಟು ಆ ರೋಗ ಬರ್ತಕ್ಕಂಥ ಸಮಸ್ಯೆಯು ಕೂಡ ಅಷ್ಟು ಕಡಿಮೆ ಆಗ್ತಾ ಹೋಗ್ತದೆ. ಆ ರೋಗದ ಲಕ್ಷಣಗಳ ಬಗ್ಗೆ ಯಾವ ರೀತಿ ಲಕ್ಷಣಗಳಿದ್ರೆ ಈ ರೋಗ ಅಂತ ರೈತರು ಕಂಡಿಡ್ಕೋಬೇಕು ಅಂತೀರಿ? ಮುಖ್ಯವಾಗಿ ಯಾವುದೇ ಒಂದು ಕಾಯಿಲೆ ಬಂದಾಗ ಕೂಡ ಫಸ್ಟ್ ಸಿಂಪ್ಟಮ್ಸ್ ಏನಾಗ್ತದೆ ಅಂದ್ರೆ ಕುರಿ ತನ್ನಷ್ಟಕ್ಕೆ ತಾನೇ ಒಂದು ಐಸೋಲೇಟ್ ಅಂದ್ರೆ ಒಂದು ಮೂಲೆಯಲ್ಲಿ ನಿಲ್ತಕ್ಕಂಥದ್ದು ಅಥವಾ ನಡೀಲಿಕ್ಕೆ ಪ್ರಯಾಸ ಪಡ್ತಕ್ಕಂಥದ್ದು ಮತ್ತು ಕಣ್ಣುಗಳಲ್ಲಿ ಅಷ್ಟೊಂದು ಕಾಂತಿ ಇರೋದಿಲ್ಲ. ನಾವು ನಾರ್ಮಲ್ ಆಗಿರ್ತಕ್ಕಂಥ ಎಲ್ಲ ಹಸುಗಳನ್ನು ಅಥವಾ ಕುರಿಗಳನ್ನು ಯಾವುದೇ ನೋಡಿದ್ರೆ ಕಣ್ಣಿನಲ್ಲಿ ಅತಿ ಹೆಚ್ಚು ಕಾಂತಿ ಇರುತ್ತೆ. ಬಟ್ ಯಾವುದೇ ಒಂದು ಕಾಯಿಲೆ ಬಂದಿರತಕ್ಕಂಥದ್ದು ಕಣ್ಣುಗಳಲ್ಲಿ ಅಷ್ಟೊಂದು ಕಾಂತಿ ಇರೋದಿಲ್ಲ. ಮುಖ್ಯವಾಗಿ ಆಹಾರವನ್ನು ಬಿಟ್ಬಿಡುತ್ತೆ. ಕೆಲವು ಕಾಯಿಲೆಗಳಲ್ಲಿ ಆಹಾರಗಳನ್ನು ಬಿಟ್ಬಿಡುತ್ತೆ ಅಥವಾ ಕೆಲವು ಕಾಯಿಲೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ನಾವೇನು ಬಾಯಿನ ಮುಂಭಾಗ ಅಂತ ಕೇಳ್ತೀವಿ. ಯೂಸ್ಲಿ ಅದು ತೇವಾಂಶದಿಂದ ಕೂಡಿರಬೇಕು. ಬಟ್ ಇನ್ನು ಕಾಯಿಲೆ ಬಂದಾಗ ಆ ತೇವಾಂಶದಿಂದ ಕೂಡಿದ್ರೆ ಬರೀ ಡ್ರೈ ಆಗಿರ್ತದೆ, ಅಂದ್ರೆ ಒಣಗಿರ್ತದೆ. ಸೊ ಅದೊಂದು ಇಂಡಿಕೇಶನ್ ಆಗಿರ್ಬೋದು. ಜೊತೆ ಜೊತೆಗೆ ಕೆಲವು ಟೈಮ್ ಕಣ್ಣಿನಲ್ಲಿ ಹಲವಾರು ರೀತಿಯ ದ್ರವಗಳು ಸ್ರವಿಸ್ತದೆ ಮತ್ತು ಕೆಲವು ಟೈಮ್ ಬಾಯಲ್ಲಿ ಕಾಲ್ಬಾಯಿ ಜ್ವರ ಬಂದಿತ್ತು ಅಥವಾ ಕುರಿ ಸಿಡಿ ಬಂದಿತ್ತು ಅಂದ್ರೆ ಬಾಯಿಯಿಂದ ಕೂಡ ಹಲವಾರು ಜೊಲ್ಲನ್ನು ಸೋರಿಸ್ತಾ ಇರ್ತದೆ ಮತ್ತು ತಿನ್ಲಿಕ್ಕೆ ಕಷ್ಟಪಡ್ತಾ ಇರುತ್ತೆ. ಯಾವುದೇ ರೀತಿಯಂತ ಹುಲ್ಲು ಆಗಿರ್ಬೋದು, ಹಸಿ ಹುಲ್ಲಾಗಿ ತಿನ್ಲಿಕ್ಕೆ ಕಷ್ಟಪಡ್ತಾ ಇರುತ್ತೆ ಅಥವಾ ಅರ್ಧ ತಿಂದಂತಹ ಹುಲ್ಲುಗಳನ್ನ ಬಿಡ್ತಾ ಇರ್ತದೆ, ಅರ್ಧಂಬರ್ಧ ಆಹಾರವನ್ನು ಸೇವಿಸ್ತಾ ಇರ್ತದೆ. ಸೊ ಮತ್ತೆ ಕೆಲವು ಟೈಮ್ ಏನಾಗುತ್ತೆ, ಕೆಲವು ಕಾಯಿಲೆಗಳನ್ನ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಮೂತ್ರ ಏನಂತ ಹೇಳ್ತೀವಿ ಅಂತ ಯೂರಿನ್ ಅಂತ ಏನ್ ಹೇಳ್ತೀವಲ್ಲ, ಅದರಲ್ಲಿ ಕಲರ್ ವೇರಿಯೇಷನ್ ಆಗ್ತದೆ. ಯೂಸ್ಲಿ ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ಏನಾಗುತ್ತೆ ಯಾವುದೇ ರೀತಿಯ ಕಲರ್ ಇರೋದಿಲ್ಲ ಅಥವಾ ಕೆಲವು ಟೈಮ್ ಹಳದಿ ಬಣ್ಣ ತಿರ್ಕೊಂಡಿರುತ್ತೆ, ಕೆಲವು ಟೈಮ್ ಕೆಲವು ಕಾಯಿಲೆಗಳಲ್ಲಿ ಕೆಂಪು ಬಣ್ಣ ತಿರ್ಕೊಂಡಿರುತ್ತೆ. ಸೊ ಇದರನ್ನು ಕೂಡ ಆ ಒಂದು ಚೇಂಜಸ್ ಆದರೂ ಕೂಡ ತಕ್ಷಣ ನೀವು ಎಚ್ಚೆತ್ತುಕೊಳ್ಬೇಕಾಗುತ್ತೆ. ಜೊತೆ ಜೊತೆಗೆ ಇಕ್ಕೆಯ ಕನ್ಸಿಸ್ಟೆನ್ಸಿ ಅಥವಾ ಇಕ್ಕೆ ಯಾವ ರೀತಿ ಇರ್ತದೆ ಅಂತ ಏನು ಹೇಳ್ತೀವಲ್ಲ, ಕೆಲವು ಟೈಮ್ ಇಕ್ಕೆ ಯೂಸ್ಲಿ ನಾರ್ಮಲ್ ಆಗಿ ಏನಂತೆ ರೌಂಡ್ಗೆ ಡ್ರೈ ಸ್ವಲ್ಪ ಮಾಯಿಶ್ಚರ್ ಜೊತೆಗೆ ಇರ್ತದೆ, ಕೆಲವು ಟೈಮ್ ಏನಂತ ಫುಲ್ ಡ್ರೈ ಆಗಿರ್ತಕ್ಕಂಥದ್ದು ಅಥವಾ ಇಕ್ಕೆ ಜೊತೆಗೆ ಏನಾದರೂ ಲೋಳೆ ತರತಕ್ಕಂಥ ಮ್ಯೂಕಸ್ ಅಂತ ಏನು ಕರಿತೀವಿ ಅಥವಾ ಲೋಳೆ ಅಂಶ ಇರ್ತಕ್ಕಂಥದ್ದು ಏನಾದ್ರು ಮ್ಯೂಕಸ್ ಬಂದಿರ್ಬೋದು ಅಥವಾ ಇಕ್ಕೆ ಜೊತೆಗೆ ಕೆಲವು ಟೈಮ್ ಏನಾಗುತ್ತೆ ಅಂದ್ರೆ ಕೆಲವು ಜಂತುಗಳು ಬಂದ್ಬಿಟ್ಟಿರುತ್ತೆ, ಹುಳುಗಳು ಬಂದಿರುತ್ತೆ, ಲಾಡಿ ಹುಳು ಅಂತ ಕರಿತೀವಿ ಅಥವಾ ಬೇರೆ ಬೇರೆ ದುಂಡು ಹುಳು ಅಂತ ಹೇಳ್ಕೊಳ್ತೀವಿ, ಲಾಡಿ ಹುಳು ಅಂತ ಕೇಳಿದ್ವಿ, ಇನ್ನಿತರ ಹಲವಾರು ಹುಳುಗಳು ಬರ್ತಕ್ಕಂಥ ಸಮಸ್ಯೆಗಳು ಕೊಟ್ಟಿರುತ್ತೆ ಅಥವಾ ಕೆಲವು ಟೈಮ್ ಇಕ್ಕೆ ಹಾಕ್ಲಿಕ್ಕೆ ಕೂಡ ಬಹಳ ಪ್ರಯಾಸ ಪಡ್ತಾ ಇರ್ತದೆ ಕುರಿ. ಸೊ ಇಂಥ ಸಮಸ್ಯೆಗಳೆಲ್ಲ ಬಂದಾಗ ತಕ್ಷಣ ನೀವು ಕುರಿಗಳ ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಅಂತ ಎಚ್ಚೆತ್ಕೊಂಡ್ಬಿಟ್ಟು ಸ್ಥಳೀಯವಾಗಿ ನಿಮ್ಮ ಪಶುವೈದ್ಯಾಧಿಕಾರಿಗಳನ್ನ ಸಂಪರ್ಕಿಸಿಕೊಂಡು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕುರಿಗಳನ್ನ ರೈತರು ಬೇರೆಯವರಿಂದ ಪಡ್ಕೋಬೇಕಾದ್ರೆ ನಿರ್ವಹಿಸ್ತಕ್ಕಂತಹ ಕ್ರಮಗಳು ಯಾವ ರೀತಿ ಕುರಿಗಳನ್ನ ಅವರು ಆಯ್ಕೆ ಮಾಡ್ಕೊಂಡು ತಗೋಬೇಕು ಅಂತ ಹೇಳ್ತೀರಾ ಸರ್? ಕುರಿಗಳ ಆಯ್ಕೆ ನಾನು ಹೇಳಿದಂಗೆ ಎರಡು ರೀತಿ, ಒಂದು ಮರಿಗಳನ್ನು ತಗೊಳ್ತಕ್ಕಂಥದ್ದು ಅಥವಾ ಇನ್ನೊಂದು ಪ್ರೌಢಾಸ್ತಿಗೆ ಆಲ್ರೆಡಿ ಬಂದಿರತಕ್ಕಂಥ ಕುರಿಗಳನ್ನು ತಗೊಳ್ಬೇಕಾಗ್ತಕ್ಕಂಥ. ಯೂಸ್ವಲಿ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ಥಳೀಯವಾಗಿ ನಿಮ್ಮಲ್ಲಿ ಮಾರುಕಟ್ಟೆ ಎಲ್ಲ ಅವೈಲೇಬಲ್ ಇದೆ, ಅಲ್ಲಿ ಹೋಗ್ಬಿಟ್ಟು ಸುಮಾರು 1.5 ತಿಂಗಳು ಮರಿಗಳನ್ನ ತಗೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಕೇವಲ 2 ವಾರದ 3 ವಾರದ ಮರಿಗಳನ್ನು ತಗೊಂಡ್ರೆ, ಸೊ ಅದೇನು ಆ ತಾಯಿ ಜೊತೆಗೆ ಹಾಲನ್ನು ಬಿಟ್ಟಿರೋದಿಲ್ಲ, ಹಾಲು ಪರಿಪೂರ್ಣವಾಗಿ ಅದಕ್ಕಿಂತ ಸಿಕ್ಕಿರೋದಿಲ್ಲ, ಅದರಷ್ಟು ಬೆಳವಣಿಗೆ ಇರೋದಿಲ್ಲ, ನಂತರ ದಿನಗಳು ಕೂಡ ಆ ಬೆಳವಣಿಗೆ ಕುಂಠಿತವಾಗ್ತದೆ. ಆದ್ರಿಂದ ಸೊ ಹಾಲನ್ನು ಬಿಟ್ಟಿರ್ತಕ್ಕಂಥ ಕುರಿ ಮರಿಗಳನ್ನ ಮತ್ತು ಸೂಕ್ತ ಇರ್ತಕ್ಕಂಥ ತಾಯಿಯಿಂದ ಹಾಕಿರ್ತಕ್ಕಂಥ ಮರಿಗಳನ್ನೇ ಪಡಿಬೇಕು ಅಂತ ಹೇಳಿದ್ರೆ, ಈ ತಾಯಿ ಏನಾಗಿರುತ್ತೆ ಅಂದ್ರೆ ಕೆಲವು ಟೈಮ್ ಉತ್ತಮವಾದಂತಹ ಗರ್ಭಾವಸ್ಥೆ ಕಡಿದಾಗ ಉತ್ತಮ ಆಹಾರ ಸಿಕ್ಕಿರ್ಲಿಕ್ಕಿಲ್ಲ, ಅಥವಾ ಯಾವುದೇ ರೀತಿಯಾದ ರೋಗದಿಂದ ಬಳತಾ ಇರಬಹುದು, ಅದರಿಂದ ಬಂದಿರತಕ್ಕಂಥ ಮರಿಗಳು ಕೂಡ ಆರೋಗ್ಯ ಬಂದಿರತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ರಿಂದ ಸೂಕ್ತವಾಗಿ ತಿಳಿದಿರ್ತಕ್ಕಂಥ ಒಂದು ರೈತರಿಂದ, ನೀವು ನೋಡಿರ್ತಕ್ಕಂಥ ರೈತರಿಂದ ಈ ಮರಿಗಳನ್ನ ತಗೊಳ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅವ್ ನೀವು ತಗೋಬೇಕಾದ್ರೆ ರೈತರನ್ನ ಕೂಡ ಕೇಳ್ಬೇಕಾಗತ್ತೆ, ಈ ಚುಚ್ಚುಮದ್ದು ಆಗಿದೆಯೋ ಇಲ್ವೋ, ಕೆಲವು ಕಾಯಿಲೆಗಳಿಗೆ ಚುಚ್ಚುಮದ್ದು ಕೊಟ್ಟಿದ್ರೋ ಇಲ್ವೋ. ಸೊ ಯಾಕೆಂತ ಹೇಳಿದ್ರೆ ತಾಯಿಯಿಂದ ಮರಿಗಳಿಗೂ ಕೂಡ ರೋಗ ನಿರೋಧಕ ಶಕ್ತಿ ಪಾಸ್ ಆಗ್ತದೆ. ಸೊ ಆದ್ರಿಂದ ಈ ಎಲ್ಲ ಒಂದು ಅಂಶಗಳನ್ನು ಗಮನಕ್ಕೆ ಇಟ್ಕೋಬೇಕು. ಜೊತೆಗೆ ಇದು ಮರಿಗಳ ಆಯ್ಕೆ ಮಾಡಬೇಕಾದ್ರೆ ಆಯ್ತು, ಈಗ ಪ್ರೌಢ ಹಸ್ತಲ್ಲಿ ಇರ್ತಕ್ಕಂಥ ಕುರಿಗಳನ್ನ ಆಯ್ಕೆ ಮಾಡ್ಬೇಕಾದ್ರೂ ಕೂಡ, ಸೊ ಕುರಿಯ ಮೈಬಣ್ಣ ಯಾವ ರೀತಿ ಇದೆಯೋ, ಅಥವಾ ಕುರಿಯ ಬಹಳ ದಪ್ಪ ಇದೆಯೋ ಬಹಳ ಸಣ್ಣ ಇದೆಯೋ, ಮತ್ತು ಆ ಬ್ರೀಡ್ ಕ್ಯಾರೆಕ್ಟರಿಸ್ಟಿಕ್ ಅಂತ ಏನಿರ್ತೀವಿ, ಸಪೋಸ್ ಈಗ ನಾವು ಬನ್ನೂರು ಕುರಿಯನ್ನು ತಗೋಬೇಕು ಅಂತ ಹೋಗ್ತೀವಿ, ಆ ಬನ್ನೂರು ಕುರಿಯಲ್ಲಿ ಇರಬೇಕಾದಂತ ಎಲ್ಲ ಒಂದು ಗುಣಗಳಲ್ಲಿ ಇದೆಯೋ, ಏನಾಗುತ್ತೆ ಬನ್ನೂರು ಕುರಿಗಳಲ್ಲಿ ಕಿವಿಗಳು ಜೋತ್ ಬಿದ್ದಿರಬೇಕು, ಎಲೆ ಆಕಾರದಲ್ಲಿ ಇರಬೇಕು, ಮತ್ತು ಕಾಲು ಸ್ವಲ್ಪ ಸಣ್ಣಕ್ಕಿರಬೇಕು, ಈ ರೀತಿಯಂಥ ಅಂಶಗಳನ್ನು ಕೂಡ ಆ ಬ್ರೀಡ್ಗೆ ಸ್ಪೆಸಿಫೈ ಆಗಿರ್ತಕ್ಕಂಥ ಅಂಶಗಳನ್ನು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವ ಏರಿಯಾದಲ್ಲಿ ಸೆಲೆಕ್ಟ್ ಮಾಡ್ತಿದ್ಯಾ ಬ್ರೀಡಿಂಗ್ ಟ್ರ್ಯಾಕ್ಟ್ ಅಂತ ಏನು ಕರಿತೀವಿ, ಈಗ ಬಂದೂರು ನಮಗೆ ಮ್ಯಾಕ್ಸಿಮಮ್ ಸಿಗ್ತದೆ ಮಂಡ್ಯ, ಹಾಸನ, ಮಳವಳ್ಳಿ, ಆ ರೀಜನ್ನಲ್ಲಿ ಸಿಗ್ತದೆ. ಸೊ ಅಲ್ಲಿ ಸಿಗ್ತಕ್ಕಂಥ ಮರಿಗಳನ್ನು ತಗೊಂಡು ಉತ್ಕೃಷ್ಟ ಮಟ್ಟದಲ್ಲಿ ಇರ್ತದೆ. ಅದೇ ಬನ್ನೂರು ಅಂತ ಹೇಳ್ಬಿಟ್ಟು ಇಲ್ಲಿ ಲೋಕಲ್ ತಗೊಂಡು ಕೂಡ ಅವು ಕ್ರಾಸ್ ಬ್ರೀಡ್ ಆಗಿರ್ಬೋದು. ಆದ್ರಿಂದ ಸೂಕ್ತವಾದ ಏರಿಯಾದಲ್ಲಿ ಮತ್ತು ಸೂಕ್ತವಾದ ಪ್ರಮಾಣದಲ್ಲಿ ಮತ್ತು ಸೂಕ್ತವಾದಂಥ ರೈತರಿಂದ ನೀವು ಮರಿಗಳನ್ನ ಅಥವಾ ಪ್ರೌಢಾವಸ್ಥೆಯಿಂದ ಬಂದಿರತಕ್ಕಂಥ ಕುರಿಗಳನ್ನ ಆಯ್ಕೆ ಮಾಡಿಕೊಂಡದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ರೈತರಿಗೆ ಕುರಿಗಳಿಗೆ ಯಾವ್ಯಾವ ಮಾರುಕಟ್ಟೆ ಬಗ್ಗೆ ಏನೇನು ಮಾಹಿತಿ ಇದೆ ಅಂತ ಹೇಳ್ತೀರಾ ಸರ್? ಸೊ ಮಾರುಕಟ್ಟೆ ವ್ಯವಸ್ಥೆಯು ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಈ ಕುರಿಗಳ ಪಾಲನೆಯಲ್ಲಿ ಮುಖ್ಯವಾಗಿ ಮಾಂಸದ ಉದ್ದೇಶಕ್ಕೆ ಹೋಸ್ಕರ ಇರೋದ್ರಿಂದ ನೀವು ಯಾವುದೇ ರೀತಿಯಿಂದ ಯೋಜನೆ ಅಥವಾ ಪ್ಲಾನಿಂಗ್ ಅಂತ ಏನು ಹೇಳ್ತೀವಲ್ಲ ಅದು ಕೂಡ ಬಹಳ ಇಂಪಾರ್ಟೆಂಟ್. ಈಗ ಸಪೋಸ್ ಈ ಕುರಿಗಳ ಮಾಂಸಕ್ಕೆ ಉತ್ತಮವಾದ ಬೇಡಿಕೆ ಯಾವಾಗಿರುತ್ತೆ ಅಂತ ಹೇಳಿದ್ರೆ ಯಾವ್ದಾದ್ರು ಹಬ್ಬ ಹರಿದಿನಗಳಾಗಿರ್ಬೋದು ಅಥವಾ ಮಾರಿ ಜಾತ್ರೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಜಾತ್ರೆಗಳಲ್ಲಿ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ಟೈಮಿಗೆ ನಿಮ್ಮ ಕುರಿ ಒಂದು ಮಾರುಕಟ್ಟೆಗೆ ಬರ್ತಕ್ಕಂಥ ವ್ಯವಸ್ಥೆನೇ ನೀವು ಮಾಡ್ಕೊಂಡಿರ್ಬೇಕು. ಸೊ ಈ ರೀತಿಯಾದ ಪ್ಲಾನ್ ಅಥವಾ ಯೋಜನೆ ಅಂತ ಇಟ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಈ ಬಕ್ರೀದ್ ಇದೆ ಅಂತ ಹೇಳಿದ್ರೆ ಆ ಬಕ್ರೀದಿಗೆ ನಿಮ್ಮ ಕುರಿಗಳು ಮಾರುಕಟ್ಟೆಗೆ ಬರತಕ್ಕಂಥ ವ್ಯವಸ್ಥೆಯನ್ನು ಅದು 8 ತಿಂಗಳ ಹಿಂದಿನ ಶುರು ಮಾಡ್ಕೋಬೇಕು. ಸೊ ಆ ಒಂದು ಬಕ್ರೀದ್ ಹಬ್ಬ ರೀಸನ್ ಬಂದಾಗ ಆ ಕುರಿಗಳು ಮಾರುಕಟ್ಟೆಗೆ ಎಷ್ಟು ತೂಕ ಬೇಕೋ ಅಷ್ಟು ತೂಕಕ್ಕೆ ಬರುವಂತ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನೀವು ಉತ್ತಮವಾದ ಒಂದು ದರವನ್ನು ಪಡಿಬಹುದು. ಜೊತೆ ಜೊತೆಗೆ ನಾ ಹೇಳ್ದಂಗೆ ಹಲವಾರು ಚುಚ್ಚುಮದ್ದನ್ನ ನೀಡ್ಬಿಟ್ಟು ಸೂಕ್ತವಾಗಿ ಮಾಡಿದ್ರೆ ಉತ್ತಮವಾಗಿ ಬೆಳವಣಿಗೆ ಆಗುತ್ತದೆ. ನಂತರ ನ್ಯಾಚುರಲಿ ಆ ಒಂದು ಉತ್ತಮ ತೂಕವನ್ನು ಮಾಡಿಬಿಟ್ಟು ಒಂದು ಲಾಭಾಂಶವನ್ನು ಹೆಚ್ಚು ಹೆಚ್ಚು ನೀವು ಪಡೆದುಕೊಳ್ಳಬಹುದು. ಇದರ ಜೊತೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಸಹಕಾರಿ ಕುರಿ ಮಂಡಳಿಗಳು ಕೂಡ ಎಲ್ಲ ಕಡೆ ಬರ್ತಾ ಇದೆ. ಸೊ ರೈತರೇ ಸೇರ್ಕೊಂಡ್ಬಿಟ್ಟು ಹಲವಾರು ಒಂದು ಸಹಕಾರಿ ಪದ್ಧತಿಯಲ್ಲಿ ಕುರಿಗಳ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದರಲ್ಲೂ ಕೂಡ ಒಂದು ಸೂಕ್ತವಾದ ಬೆಲೆಯನ್ನು ಸಿಗ್ತಕ್ಕಂಥ ಚಾನ್ಸಸ್. ಯಾಕೆಂದ್ರೆ ರೈತರೇ ಇನ್ವಾಲ್ವ್ ಆಗಿರೋದ್ರಿಂದ ಈಗೇನು ಯಾವ ರೀತಿ KMF ನಲ್ಲಿ ಹಾಲಿನ ಒಂದು ದರವನ್ನು ನಿಗದಿಪಡಿಸ್ತಾರೆ, ಅದೇ ರೀತಿ ಒಂದು ಮಾಂಸದ ದರವನ್ನು ನಿಗದಿಪಡಿಸಿಕೊಂಡ್ಬಿಟ್ಟು ಅತಿ ಹೆಚ್ಚು ಲಾಭವನ್ನು ಕೂಡ ಮಾಡ್ಕೋಬಹುದು. ಇತ್ತೀಚಿನ ದಿನದಲ್ಲಿ ಹೊರದೇಶಗಳಿಗೂ ಕುರಿ ಮಾಂಸವನ್ನು ರಫ್ತು ಮಾಡ್ತಾ ಇದಾರೆ ಅಂತ ಕೇಳ್ಪಟ್ವಿ, ಅದರ ಬಗ್ಗೆ ತಮ್ಮಿಂದ ಮಾಹಿತಿ? ಹೌದು, ಇತ್ತೀಚಿನ ದಿನಗಳಲ್ಲಿ ಎಸ್ಪೆಷಲಿ ಈಗ ನಾವೇನ್ ಹೇಳ್ತೀವಿ ಸೌದಿ ರಾಷ್ಟ್ರಗಳು ಅಂತ ಏನ್ ಹೇಳ್ತೀವಲ್ಲ, ಸೊ ಈ ಕಡೆ ನಾವು ಮಾಂಸವನ್ನು ಕೂಡ ರಫ್ತು ಮಾಡ್ತಿದ್ರೆ ಉತ್ಕೃಷ್ಟವಾದಂತಹ ತಳಿಗಳಿಂದ ಎಸ್ಪೆಷಲಿ ಜಾಸ್ತಿ ಡಿಮ್ಯಾಂಡ್ ಇರ್ತಕ್ಕಂಥ ಬನ್ನೂರ್ ಆಗಿರ್ಬೋದು ಅಥವಾ ನಮ್ಮ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಮದ್ರಾಸ್ ರೆಡ್ ಆಗಿರ್ಬೋದು, ಇಂಥ ತಳಿಗಳು ಯಾವ ಅತ್ಯಂತ ಡಿಮ್ಯಾಂಡ್ ಇದೆ ಈ ತಳಿಗಳನ್ನ ಆಮದು ಮಾಡ್ತಿದ್ರೆ. ಈ ಒಂದು ಆಮದು ಮಾಡಬೇಕು ಅಂದ್ರೂ ಕೂಡ ನಮ್ಗೆ ಕ್ವಾಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ನಾವೇನಾಗುತ್ತೆ ಅಂದ್ರೆ ವಿದೇಶಗಳಲ್ಲಿ ಕೆಲವಾರು ಪ್ಯಾರಾಮೀಟರ್ಸ್ ಅಂತ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅಂದ್ರೆ ಮಾಂಸದಲ್ಲಿ ಯಾವುದೇ ರೀತಿಯಾದಂತಹ ಆಂಟಿಬಯೋಟಿಕ್ ಅಂಶ ಇರಬಹುದು ಅಥವಾ ಯಾವುದೇ ರೀತಿಯಾದ ಔಷಧಿ ಅಂಶ ಇರಬಾರದು, ಕೆಲವಾರು ಒಂದು ನಿಬಂಧನೆಗಳನ್ನ ಅವರು ವಹಿಸಿರ್ತಾರೆ. ಸೊ ಆ ನಿಬಂಧನೆಗಳನ್ನ ಏನೇ ನಿಬಂಧನೆಗಳಿದೆ ಅಂತ ತಿಳ್ಕೊಂಡ್ಬಿಟ್ಟು ಆ ನಿಬಂಧನೆಗಳನ್ನ ಪೂರೈಸುವ ರೀತಿಯಲ್ಲಿ ನಮ್ಮ ಸಾಕಾಣಿಕೆ ಪದ್ಧತಿಗಳನ್ನು ನಾವು ಮಾರ್ಪಾಡು ಮಾಡ್ಕೋಬೇಕಾಗುತ್ತೆ. ಆಗ ಮಾತ್ರ ನಾವು ನಮ್ಮ ಅಲ್ಲಿರ್ತಕ್ಕಂಥ ಕುರಿಗಳ ಮಾಂಸವನ್ನು ವಿದೇಶಕ್ಕೆ ರಫ್ತು ಮಾಡತಕ್ಕಂಥ ಸಾಮರ್ಥ್ಯವನ್ನು ನಮ್ಮಲ್ಲಿ ಪಡ್ಕೊಳ್ತೀವಿ. ಮಲೆನಾಡು ಕಾಡಿನ ಭಾಗ, ಈ ಒಂದು ಜಾಗದಲ್ಲಿ ಕುರಿ ಸಾಕಾಣಿಕೆ ಸೂಕ್ತ ಅಂತ ಹೇಳ್ತೀರಿ? ಸೊ ಮಲೆನಾಡು ಅದು ಎಸ್ಪೆಷಲಿ ನಮ್ಮ ಶಿವಮೊಗ್ಗ ಜಿಲ್ಲೆ ಸುತ್ತಮುತ್ತ ನೋಡಿದಾಗ ಎರಡು ಭಾಗ ನಾವು ವಿಂಗಡಿಸ್ತೀವಿ, ಒಂದು ಅರೆ ಮಲೆನಾಡು ಇನ್ನೊಂದು ಪ್ಯೂರ್ ಮಲೆನಾಡು ಅಂತ. ಅರೆ ಮಲೆನಾಡು ಭಾಗದಲ್ಲಿ ಅಂದ್ರೆ ಈ ಭದ್ರಾವತಿ ಆಗಿರ್ಬೋದು, ತರೀಕೆರೆ ರೀಜನ್ ಆಗಿರ್ಬೋದು ಅಥವಾ ಈ ಕಡೆ ಶಿಕಾರಿಪುರದ ಸುತ್ತಮುತ್ತ, ಇಲ್ಲಿ ಬಹಳ ಸೂಕ್ತವಾಗಿದೆ ಕುರಿ ಸಾಕಾಣಿಕೆ. ಆದರೆ ಈ ಕಡೆ ನಾವು ನಾವು ಘಟ್ಟದ ಕೆಳಗೆ ಬಂದ್ರೆ ಅಂದ್ರೆ ತೀರ್ಥಹಳ್ಳಿ ಭಾಗ, ಸಾಗರ, ಹೊಸನಗರ ಸುತ್ತಮುತ್ತ ಬಂದ್ರೆ ಅಷ್ಟೊಂದು ಸೂಕ್ತವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇದೆ, ಜೊತೆ ಜೊತೆಗೆ ತೇವಾಂಶ ಜಾಸ್ತಿ ಇರ್ತದೆ, ಮತ್ತು ರೋಗ ರುಜಿನಗಳ ಸಮಸ್ಯೆ ಜಾಸ್ತಿ ಇರುತ್ತೆ. ಆದ್ರೂ ಕೂಡ ಸೊ ನಾವು ಶುಚಿತ್ವವನ್ನು ಮೇಂಟೈನ್ ಮಾಡಿಬಿಟ್ಟು ಮತ್ತು ಸೂಕ್ತವಾದ ಅಂದ್ರೆ ಅಲ್ಲಿ ಏರಿಯಾಕ್ಕೆ ಸೂಕ್ತವಾದ ತಳಿ, ಈಗ ಡೆಕ್ಕನಿ ತಳಿ ಆಗಿರ್ಬೋದು, ಕೆಲವು ಕಡೆ ನಾವು ಈ ಬನ್ನೂರು ತಳಿಗಳನ್ನ ಕೆಲವು ತೀರ್ಥಹಳ್ಳಿ ಭಾಗದಲ್ಲಿ ಸಾಕಿದ್ದಾರೆ, ತೋಟದಲ್ಲಿ ಸಾಕಿದ್ದಾರೆ. ಸೊ ಒಂದು ಶುಚಿತ್ವದ ಕಡೆ ಗಮನ ಕೊಟ್ಬಿಟ್ಟು ಮತ್ತು ವೈಜ್ಞಾನಿಕವಾಗಿ ಪಾಲನಾ ಪದ್ಧತಿಗಳನ್ನ ಅನುಸರಿಸಿದ್ರು ಕೂಡ ಈ ಮಲೆನಾಡು ಭಾಗದಲ್ಲೂ ಕೆಲವು ಭಾಗದಲ್ಲೂ ನಾವು ಕೂಡ ಸಾಕಬಹುದಾಗಿದೆ. ಹಲವಾರು ಜನರು ಕೂಡ ಈ ಪ್ರಯೋಗವನ್ನು ಕೂಡ ಮಾಡಿದ್ದಾರೆ ಆಲ್ರೆಡಿ. ಇದಿಷ್ಟು ಜೊತೆಗೆ ರೈತರಿಗೆ ಸರ್ಕಾರದಿಂದ ಸಿಗ್ತಕ್ಕಂತಹ ಅಂದ್ರೆ ಸರ್ಕಾರ ಮಾಡಿರ್ತಕ್ಕಂತಹ ಅಂದ್ರೆ ಅಲ್ಲಿರ್ತಕ್ಕಂಥ ಲಭ್ಯವಿರತಕ್ಕಂಥ ಯೋಜನೆಗಳ ಬಗ್ಗೆ ಏನ್ ಹೇಳ್ತೀರಿ? ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ವ್ಯವಸಾಯದ ಜೊತೆ ಜೊತೆಗೆ ಕೂಡ ಪಶುಪಾಲನೆಗೆ ಅತಿ ಹೆಚ್ಚು ಮಹತ್ವನ ಸರ್ಕಾರಗಳು ನೀಡ್ತಾ ಇದಾವೆ. ಸೊ ಸರ್ಕಾರದಲ್ಲಿ ಹಲವಾರು ಯೋಜನೆಗಳು ಇದಕ್ಕೋಸ್ಕರ ಇದೆ, ಪಶುಪಾಲನೆಯನ್ನ ಅತಿ ಹೆಚ್ಚು ಮಾಡಲಿಕ್ಕೆ. ಸೊ ನೀವು ಸ್ಥಳೀಯವಾಗಿ ನಿಮ್ಮ ಪಶುವೈದ್ಯಾಧಿಕಾರಿ ಸಂಪರ್ಕ ಮಾಡಿದ್ರೆ ಹಲವಾರು ಯೋಜನೆಗಳಿದೆ. ಈ ನಬಾರ್ಡ್ ಲೋನ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಅಥವಾ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೋಸ್ಕರನೇ ಕೂಡ ಹಲವಾರು ಯೋಜನೆಗಳಿದ್ದಾವೆ. ಸೊ ಅಲ್ಲಿ ಕೆಲವು ಸಬ್ಸಿಡಿಯನ್ನು ಕೊಡ್ತಾರೆ ನಿಯರ್ಲಿ SC/ST. ಸೊ ಯಾವ ಪದ್ಧತಿ ಅಂದ್ರೆ ನಬಾರ್ಡ್ ಆಗಿರ್ಬೋದು ಅಥವಾ ಬೇರೆ ಬೇರೆಯಲ್ಲಿ ಸಬ್ಸಿಡಿ ಅಮೌಂಟ್ ಕೂಡ ವೇರಿಯೇಷನ್ ಆಗ್ತದೆ. ಸೊ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ನಿಮ್ಮ ಪಶುವೈದ್ಯಾಧಿಕಾರಿ ಆಗಿರ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಮ್ಯಾನೇಜರ್, ನಿಮ್ಮ ಸ್ಥಳೀಯ ಇರತಕ್ಕಂಥ ಬ್ಯಾಂಕ್ ಮ್ಯಾನೇಜರ್ ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅಲ್ಲಿ ಯಾವ ರೀತಿಯ ಯೋಜನೆಗಳಿದೆ ಮತ್ತು ಯಾವ ರೀತಿಯ ಸಬ್ಸಿಡಿ ಸಿಗ್ತದೆ ಇವೆಲ್ಲ ಮಾಹಿತಿಗಳನ್ನು ತಾವು ಅವರು ನಿಮಗೆ ನೀಡ್ತಾರೆ. ಸೊ ಈ ಒಂದು ವ್ಯವಸ್ಥೆಯನ್ನು ನೀವು ಪಡ್ಕೊಂಡ್ರು ಕೂಡ ಈ ಹಲವಾರು ಯೋಜನೆಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಈ ಕುರಿ ಸಾಕಾಣಿಕೆಯನ್ನು ಮಾಡಬಹುದಾಗಿದೆ. ತಾವು ಇದುವರೆಗೂ ಲಾಭದಾಯಕ ಕುರಿ ಸಾಕಾಣಿಕೆ ಈ ಕುರಿತು ನಮ್ಮ ಆಕಾಶವಾಣಿ ಕೇಳುಗರೊಂದಿಗೆ ಹೆಚ್ಚು ಮಾಹಿತಿಯನ್ನು ಹಂಚಿಕೊಂಡಿದ್ದೀರಿ. ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ಲಾಭದಾಯಕ ಕುರಿ ಸಾಕಾಣಿಕೆ ಈ ಕುರಿತು ಶಿವಮೊಗ್ಗದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸತೀಶ್ GM ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು HM ಮಹೇಶ್. ಈಗ ಕೇಳಿ ಶಿಕಾರಿಪುರದ ಸುವರ್ಣ ಡಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳು. ಮುಂಗೋಳಿ ಕೂಗ್ಯವೋ ಮೋಳು ಕೆಂಪೇರ್ಯವೋ, ಮುಂಗೋಳಿ ಕೂಗ್ಯವೋ ಮೋಳು ಕೆಂಪೇರ್ಯವೋ, ನಾರಾಯಣ ಸ್ವಾಮಿ ರಥವೇರಿ, ನಾರಾಯಣ ಸ್ವಾಮಿ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗುದೆವೋ, ನಾವೆದ್ದು ಕೈಯ ಮುಗುದೆವೋ. ದಾಟಿದರೂ ಭಯವಿಲ್ಲ, ಇದುವರೆಗೂ ಶಿಕಾರಿಪುರದ ಸುವರ್ಣ ಡಿ ಮತ್ತು ಸಂಗಡಿಗರಿಂದ ಜನಪದ ಗೀತೆಗಳನ್ನು ಕೇಳಿದಿರಿ. ಯಾವುದೇ ಲಿಂಕ್ ಕ್ಲಿಕ್ ಮಾಡಿಲ್ಲ, ಇದು ವಂಚಕರ ಸಂಚು ಅಂತ ನನಗೆ ಗೊತ್ತಿದೆಯಲ್ಲ. ಯಾವುದೇ ಇಮೇಲ್ ಗೆ ರಿಪ್ಲೈ ಮಾಡಿಲ್ಲ, ಇದು ಮೋಸಗರ ಮೋಸ ಅಂತ ನನಗೆ ಗೊತ್ತಿದೆಯಲ್ಲ. ಕಾಲ್ ನಲ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ, ಇದು ಫೈನಾನ್ಷಿಯಲ್ ಫ್ರಾಡ್ ಅಂತ ನನಗೆ ಗೊತ್ತಿದೆಯಲ್ಲ. ನಿಮ್ಮ ಯೋಗಕ್ಷೇಮವನ್ನು ಸುರಕ್ಷಿತಗೊಳಿಸಿ ಮತ್ತು SBI ಜೊತೆ ಸೇಫ್ ಆಗಿರಿ. ಹ್ಯಾಶ್ ಟ್ಯಾಗ್ ನಾನೇ ಜವಾಬ್ದಾರ ನನ್ನ ಆನ್ಲೈನ್ ಸುರಕ್ಷತೆಗೆ.